ಕೇಳುಗರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಾಭದಾಯಕ ಮಲ್ಲಿಗೆ ಕೃಷಿ ಕುರಿತು ಬಂಟಕಲ್ಲು ರಾಮಕೃಷ್ಣ ಶರ್ಮಾ ಅವರೊಂದಿಗೆ ಸಂದರ್ಶನ, ಮಾರುಕಟ್ಟೆ ಧಾರಣೆ ಹಾಗೂ ಭಕ್ತಿಗೀತೆಯನ್ನು ಕೇಳಬಹುದು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಿಮಗೆ ಸಿಕ್ಕಾಪಟ್ಟೆ ಇನ್ಸೆಂಟಿವ್ ಬಂದಿದೆ, ಏನು ಪ್ಲಾನ್? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್. ನೀವು ಸರಿಯಾಗಿ ಯೋಚಿಸ್ತಿದ್ದೀರಿ. ಈಗ ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಸುಲಭವಾಗಿದೆ. ಆದ್ರೆ ಹೇಗೆ? ಆರ್ಬಿಐ ರಿಟೇಲ್ ಡೈರೆಕ್ಟ್ ಸ್ಕೀಮ್ ನಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ಇನ್ವೆಸ್ಟ್ ಮಾಡಬಹುದು. ನಿಮ್ಗೆ ನಿಮ್ಮ ಹೂಡಿಕೆ ಮೇಲೆ ಸಿಗುತ್ತೆ ರಿಟರ್ನ್ಸ್. ಆರ್ಬಿಐ ಪೋರ್ಟಲ್ ಗೆ ಹೋಗಿ ಉಚಿತವಾಗಿ ಅಕೌಂಟ್ ತೆರೆಯಿರಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಹಣವನ್ನು ಇನ್ವೆಸ್ಟ್ ಮಾಡಿ. ಸುರಕ್ಷಿತ, ಸುಲಭ. ರಿಟೈರ್ಮೆಂಟ್ ನಂತರ ಇಲ್ಲೇ ಇನ್ವೆಸ್ಟ್ ಮಾಡ್ತೀನಿ. ಸರಿಯಾಗಿ ಹೇಳ್ತಿದ್ದೀರಿ, ಆರ್ಬಿಐ ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ. ಇದೀಗ ಲಾಭದಾಯಕ ಮಲ್ಲಿಗೆ ಕೃಷಿ ಕುರಿತು ಬಂಟಕಲ್ಲು ರಾಮಕೃಷ್ಣ ಶರ್ಮಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಶ್ರೋತೃಗಳಿಗೆ ನಮ್ಮ ಜೊತೆ ಇದ್ದಾರೆ ಬಂಟಕಲ್ಲು ರಾಮಕೃಷ್ಣ ಶರ್ಮರು. ಅವರು ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಕೃಷಿಕರಿಗೆ ಹೊಸ ಹೊಸ ಏನಾದರೂ ಕೂಡ ಯೋಜನೆಗಳು ಅವರ ಕೃಷಿಯಲ್ಲಿ ಅವರು ಯಾವ ರೀತಿಯಲ್ಲೆಲ್ಲ ಮುಂದೆ ಬರಬಹುದು ಅನ್ನುವುದರ ಬಗ್ಗೆ ಆಗಾಗ ಅವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಕೃಷಿಕರ ಏಳಿಗೆಗಾಗಿ. ಇವತ್ತು ನಾವು ಅವರನ್ನ ಮಲ್ಲಿಗೆ ಕೃಷಿಯ ಬಗ್ಗೆ ಮಾತಾಡಿಸುವ. ನಮಸ್ಕಾರ ರಾಮಕೃಷ್ಣ ಶರ್ಮರೇ. ನಮಸ್ಕಾರ. ಈಗ ಮಲ್ಲಿಗೆ ಕೃಷಿ ಅನ್ನುವಂಥದ್ದು ಸಾಮಾನ್ಯ ನಮ್ಮ ಉಡುಪಿಯ ಭಾಗದಲ್ಲಿ ಸ್ವಲ್ಪ ಪ್ರಚಾರದಲ್ಲಿ ಇರುವಂತಹ ಒಂದು ಕೃಷಿ. ಈ ಮಲ್ಲಿಗೆ ಕೃಷಿಯನ್ನು ಕೃಷಿಕರು ಯಾಕಾಗಿ ಮಾಡಬೇಕು? ಕೃಷಿಕರಿಗೆ ಬಹಳ ಉತ್ತಮವಾಗಿ ಆದಾಯ ಬರುವಂತಹ ಒಂದು ಬೆಳೆ, ಅದೇ ರೀತಿ ಅವರಿಗೆ ಬಹಳ ಸುಲಭದಲ್ಲಿ ಆದಾಯ ಬರುವಂತಹದ್ದು ಬೆಳೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನು ಅಂತ ಹೇಳಿದ್ರೆ, ಅವರ ಮನೆ ಅಂಗಳದಲ್ಲಿ ಆಗಲಿ, ಟ್ಯಾರಸಿಯಲ್ಲಿ ಆಗಲಿ, ಅಥವಾ ಅವರಲ್ಲಿರುವಂತಹ ಸ್ವಲ್ಪ ಜಾಗದಲ್ಲಿ ಅವರು ಸಾವಿರಗಟ್ಟಲೆ ಆದಾಯವನ್ನು ಪಡೀಲಿಕ್ಕೆ ಈ ಮಲ್ಲಿಗೆ ಕೃಷಿಯಿಂದ ಸಾಧ್ಯ ಇದೆ. ಹಾಗಾಗಿ ಈ ಮಲ್ಲಿಗೆ ಬೆಳೆಯನ್ನು ಕೃಷಿಕರು ಮಾಡಿದರೆ ಅವರ ಜೀವನ ಮಟ್ಟ ಉತ್ತಮವಾಗಲಿಕ್ಕೆ ಸಾಧ್ಯ. ಈಗ ಈ ಬೇರೆ ಬೆಳೆಯ ಜೊತೆಗೆ ಇದನ್ನ ಮಾಡಬಹುದಾ? ಹೇಗೆ? ಇಲ್ಲ, ಈ ಬೆಳೆಯನ್ನು ಬೇರೆ ಬೆಳೆಗಳ ಜೊತೆಯಲ್ಲಿ ಮಾಡುವ ಹಾಗಿಲ್ಲ. ಯಾಕೆಂತೇಳಿ ಹೇಳಿದ್ರೆ, ಈ ಬೆಳೆಗೆ ವರ್ಷದಲ್ಲಿ ದಿನಾಲೂ ಸೂರ್ಯನ ಬಿಸಿಲು ಬೆಳಗಿನಿಂದ ಸಂಜೆಯವರೆಗೆ ಬೀಳಬೇಕಾಗ್ತದೆ. ಎಲ್ಲಿಯಾದರೂ ಬೇರೆ ಬೆಳೆಗಳನ್ನು ಬೆಳೆಸಿದಂತ ಸಂದರ್ಭದಲ್ಲಿ ಆ ಬೆಳೆಗಳ ನೆರಳು ಬಿದ್ದರೆ ಇದರಲ್ಲಿ ಇಳುವರಿ ಬರುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ಯಾವುದೇ ಗಿಡದ ಬೇರುಗಳು ಬರಬಾರದು. ಬೇರೆ ಗಿಡಗಳ ಬೇರುಗಳು ಬಂದರೂ ಸಹ ಇದರಲ್ಲಿ ಇಳುವರಿ ಬರುವುದಿಲ್ಲ. ಹಾಗಾಗಿ ಯಾವ ಬೆಳೆಯನ್ನು ಇದರ ಮಧ್ಯದಲ್ಲಿ ಮಾಡಿದರೆ ನಮಗೆ ಮಲ್ಲಿಗೆಯಲ್ಲಿ ಉತ್ತಮವಾದಂಥ ಒಂದು ಇಳುವರಿಯನ್ನು ಪಡೀಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಒಂದೇ ಮಲ್ಲಿಗೆಯನ್ನು ಮಾತ್ರ ಬೆಳೆಸಬೇಕು. ಇದನ್ನು ಎಲ್ಲಿ ಕೂಡ ಬೆಳೆಸಬಹುದಾ? ಹೇಗೆ? ಹೌದು, ಇತ್ತೀಚಿನ ದಿನದಲ್ಲಿ ಏನಂತ ಹೇಳಿದ್ರೆ ಎಲ್ಲಿ ಕೂಡ ಬೆಳೆಸಬಹುದು. ಆದರೆ ವಿಷಯ ಏನು ಅಂತೇಳಿ ಹೇಳಿದ್ರೆ, ಬೆಳಗಿನಿಂದ ಸಂಜೆಯವರೆಗೆ ಸೂರ್ಯನ ಬಿಸಿಲು ಬೀಳಬೇಕು. ಸೂರ್ಯನ ಬಿಸಿಲು ಬೀಳ್ತದೆ ಅಂತೇಳಿ ಆದರೆ ನಾವು ನೆಡಬಹುದು. ನಾನು ಈಗಾಗಲೇ ಹೇಳಿದೆ ನಿಮಗೆ, ಈಗ ಕುಂಡಗಳಲ್ಲಿ ನೆಡುವಂಥದ್ದು, ಗ್ರೋ ಬ್ಯಾಗ್ಗಳಲ್ಲಿ ನೆಡುವಂಥದ್ದು, ಇದು ಬಹಳ ಈಗ ಆಧುನಿಕವಾದಂಥ ಒಂದು ಪದ್ಧತಿಯಾಗಿದೆ. ಈ ಪದ್ಧತಿಯಲ್ಲಿ ಬಹಳ ಉತ್ತಮವಾದಂಥ ಒಂದು ಫಲಿತಾಂಶ ಇದೆ. ಸುಮಾರು 2 ಪಾಲಿನಷ್ಟು ಇಳುವರಿಯನ್ನು ನಮಗೆ ಈ ಕುಂಡಗಳಲ್ಲಿ ನೆಡುವುದರಿಂದ ಆಗ್ತದೆ. ಹಾಗಾಗಿ ನಾವು ಎಲ್ಲಿ ಬೇಕಾದರೂ ನೆಡಬಹುದು. ಆದರೆ ಮುಖ್ಯವಾಗಿ ಏನು ಅಂತೇಳಿದರೆ ಸೂರ್ಯನ ಬಿಸಿಲು. ಈಗ ಇದನ್ನು ಲಾಭದಾಯಕವಾಗಿ ಮಾಡಬಹುದಾ? ಹೇಗೆ? ಮಲ್ಲಿಗೆಯನ್ನು ಲಾಭದಾಯಕವಾಗಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಹೇಳಿದರೆ, ನಾವು ಮಲ್ಲಿಗೆಯಲ್ಲಿ ಕೃಷಿಯಲ್ಲಿ ನಾವು ತಪ್ಪುಗಳನ್ನು ಮಾಡಬಾರದು. ಸಾಮಾನ್ಯವಾಗಿ ನಾವು ನೋಡ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ತಪ್ಪುಗಳನ್ನು ಮಾಡ್ತಾರೆ. ಪ್ರತಿ ಒಂದೊಂದು ತಪ್ಪುಗಳನ್ನು ಮಾಡಿದಾಗಲೂ ಗಿಡಗಳ ಇಳುವರಿಯಲ್ಲಿ ಬಹಳ ದೊಡ್ಡ ತೊಂದರೆ ಆಗ್ತದೆ. ಗಿಡಗಳಿಗೆ ರೋಗ ಬರ್ತದೆ, ಕೀಟ ಬರ್ತದೆ, ಇಂಥದ್ದೆಲ್ಲ ತುಂಬ ಸಮಸ್ಯೆ ಬರ್ತದೆ. ನಿಜವಾಗಿ ಮಲ್ಲಿಗೆ ಸ್ವಾಭಾವಿಕವಾಗಿ ಈ ಪ್ರದೇಶದಲ್ಲಿ ಬೆಳೆಯುವಂಥ ಬೆಳೆ. ಇದಕ್ಕೆ ಯಾವುದೇ ರೋಗ ಆಗಲಿ, ಯಾವುದೇ ಕೀಟ ಆಗಲಿ ಇಲ್ಲ. ಯಾಕೆಂತ ಹೇಳಿದ್ರೆ, ಒಂದು ಕಾಡು ಮರದ ಜಾತಿಯ ಗಿಡ. ಈಗ ಕಾಡಿನಲ್ಲಿ ರೋಗಗಳು ಬರುವುದಿಲ್ಲ, ಕೀಟಗಳು ಸ್ವಲ್ಪ ಬರ್ತದೆ. ಅಂಥದ್ದೇನು ವಿಶೇಷವಾಗಿ ಬಂದು ಗಿಡವನ್ನು ಹಾಳು ಮಾಡುವಷ್ಟು ಯಾವುದೇ ಕೀಟ ರೋಗಗಳು ಬರುವುದಿಲ್ಲ. ಅದೇ ರೀತಿ ಮಲ್ಲಿಗೆ ಗಿಡ ನಾವೇನು ಅಂತ ಹೇಳಿದ್ರೆ, ಬಹಳ ಉತ್ಪಾದನೆ ಬೇಕು ಅಂತೇಳಿ ಹೇಳಿ ಅಧಿಕ ಗೊಬ್ಬರವನ್ನು ಕೊಡ್ತಾ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಬರ್ತದೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತೇಳಿದ್ರೆ, ಖಾಲಿ ಒಂದು ಬೋರ್ಡು ದ್ರಾವಣದ ಒಂದು ಸಿಂಪರಣೆಯನ್ನು ಮಾಡಿಕೊಂಡು ನಾವು ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು. ಮತ್ತು ಈ ಕ್ರಿಮಿನಾಶಕಗಳನ್ನೆಲ್ಲ ನಾವು ಬಳಸಿದರೆ ನಮಗೆ ಪ್ರಾರಂಭದಲ್ಲಿ ನಾವು ಯಶಸ್ವಿ ಆಗ್ತೇವೆ, ಆನಂತರ ನಮ್ಮ ಗಿಡಗಳೆಲ್ಲ ಸತ್ತು ಹೋಗುವಂಥ ಒಂದು ಪರಿಸ್ಥಿತಿ ಬರ್ತದೆ. ಮತ್ತು ಈ ಕೀಟನಾಶಕಗಳಿಂದ ದುಷ್ಪರಿಣಾಮ ಏನು ಅಂತೇಳಿ ಹೇಳಿದರೆ, ಕೀಟಗಳಿಗೆ ರೆಸಿಸ್ಟೆನ್ಸ್ ಬಂದು ಮುಂದಿನ ದಿನಗಳಲ್ಲಿ ನಮಗೆ ಮಲ್ಲಿಗೆ ಬೆಳೆಯನ್ನು ನಡೆಸಲಾಗದಷ್ಟು ತೊಂದರೆಯನ್ನು ಅನುಭವಿಸ್ತೇವೆ. ಹಾಗಾಗಿ ಸ್ವಾಭಾವಿಕವಾಗಿ ಬೆಳೆಸುವಂಥದ್ದು ಮಳೆಗಾಲ ಜಾಸ್ತಿ ಇರುವಾಗ ಬೋರ್ಡ್ ದ್ರಾವಣವನ್ನು ಸಿಂಪರಣೆ ಮಾಡಿಕೊಂಡು ನಾವು ಯಶಸ್ವಿಯಾಗಿ ಮಲ್ಲಿಗೆಯನ್ನು ಬೆಳೆಸಲಿಕ್ಕೆ ಆಗ್ತದೆ. ಈಗ ಅದರಲ್ಲಿ ಏನಾದರೂ ಕೂಡ ಬೇರೆ ಬೇರೆ ರೀತಿಯ ತಳಿಗಳು ಅಥವಾ ವೆರೈಟಿಗಳು ಉಂಟಾ? ಹೌದು, ಎಲ್ಲ ಬೆಳೆಗಳಲ್ಲಿ ಸಹ ನಾವು ತಳಿಗಳನ್ನು ನೋಡ್ತೇವೆ. ಹಾಗೆ ಮಲ್ಲಿಗೆಯಲ್ಲಿ ಸಹ ತಳಿಗಳಿದೆ. ಈಗ ಗ್ರಾಮೀಣ ಭಾಷೆಯಲ್ಲಿ ದಪ್ಪ ಎಲೆ ಸಪುರ ಎಲೆ ಅಂತೇಳಿ ಹೇಳ್ತೇವೆ. ದಪ್ಪ ಎಲೆ ಅಂದರೆ ಅದರಲ್ಲಿ ಸೊಪ್ಪು ಬರುವುದು, ಎಲೆ ಬರುವುದು, ಗೆಲ್ಲು ಬರುವುದು, ಹೂ ಬಹಳ ಮಿತ ಪ್ರಮಾಣದಲ್ಲಿ ಬರ್ತದೆ. ಅದೇ ಇನ್ನೊಂದು ಸಪುರ ಎಲೆ ಅಂತ ಇದೆ ಆ ಜಾತಿ. ಈ ಇದರಲ್ಲಿ ಮಲ್ಲಿ ಏನು ಅಂತ ಹೇಳಿದ್ರೆ, ನಿಮಗೆ ಎರಡು ಎಲೆ ಬರುವಾಗ, ನಾಲ್ಕು ಎಲೆ ಬರುವಾಗ ಮೊಗ್ಗಿನ ಗೊಂಚಲು ಬರ್ತದೆ, ನಾಲ್ಕು ನಾಲ್ಕು ಎಂಟು ಎಂಟು ಈ ರೀತಿಯ ಮೊಗ್ಗುಗಳು ಬಂದು ಆ ದಪ್ಪ ಎಲೆಗಿಂತ ನಾಲ್ಕು ಪಾಲು ಇಳುವರಿ ಬರುವಂತಹ ಸಾಧ್ಯತೆ ಈ ಸಪುರ ಎಲೆಯಲ್ಲಿದೆ. ಹಾಗಾಗಿ ನಾವು ಒಳ್ಳೆ ಅಧಿಕ ಇಳುವರಿ ಬೆಳೆಯುವಂಥ ಗಿಡದ ಗೆಲ್ಲುಗಳನ್ನು ಉಪಯೋಗಿಸಿ ನಾವು ಗಿಡ ಮಾಡಿದರೆ ಮಾತ್ರ ನಮಗೆ ಒಳ್ಳೆ ಇಳುವರಿ ಪಡೆಯುವಂಥ ಗಿಡಗಳು ನಮ್ದಾಗ್ತದೆ. ಇದರಲ್ಲಿ ಗಂಡು ಹೆಣ್ಣು ಅಂತ ಏನಾದರೂ ಉಂಟು? ಗಂಡು ಹೆಣ್ಣು ಇದರಲ್ಲಿಲ್ಲ. ಇಲ್ಲ, ಆದರೆ ನಾವು ಏನು ನಾವು ಬೀಜದಿಂದ ಗಿಡ ಮಾಡುವಾಗಿಲ್ಲ, ಬೀಜದಿಂದಲೂ ಗಿಡ ಆಗ್ತದೆ. ಮಲ್ಲಿಗೆ ಹೂ ಆದ ಮೇಲೆ ಮಲ್ಲಿಗೆಯಲ್ಲಿ ಬೀಜ ಆಗ್ತದೆ. ಆ ಬೀಜದಿಂದ ಗಿಡ ಮಾಡಿದರೆ ನಮಗೆ ಕ್ವಾಲಿಟಿ ಬರುವುದಿಲ್ಲ, ಅದರಲ್ಲಿ ಇಳುವರಿ ಬಂದರೂ ಬರಬಹುದು, ಬಾರದೇ ಇರಬಹುದು. ಇದರಲ್ಲಿ ಹೈಬ್ರಿಡ್ ಏನಾದರೂ ಉಂಟು? ಹೈಬ್ರಿಡ್ ಈಗ ರೈತರ ಲೆವೆಲ್ನಲ್ಲಿ ಹೈಬ್ರಿಡ್ ಅನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಸಂಶೋಧನಾ ಕೇಂದ್ರದವರು ಏನಾದರೂ ಹೈಬ್ರಿಡ್ಗಳನ್ನು ಮಾಡಿದರೆ ಅದು ಸಾಧ್ಯ ಉಂಟು. ಸಾಮಾನ್ಯವಾಗಿ ನಮಗೆ ಒಂದು ಮಾತುಂಟು, ಮಂಗಳೂರು ಮಲ್ಲಿಗೆ ಅಂತೇಳಿ, ಅದಲ್ಲದೆ ಬೇರೆ ಮಲ್ಲಿಗೆ ಕೂಡ ನಮ್ಮಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ, ದಪ್ಪದ ಒಂದು ಮಲ್ಲಿಗೆಯನ್ನ ನಮ್ಮ ಉತ್ತರ ಕರ್ನಾಟಕದ ಭಾಗದ, ಅದನ್ನು ಕೂಡ ಇಲ್ಲಿ ಬೆಳೆಸಲಿಕ್ಕೆ ಆಗ್ತದೆ ಹೇಗೆ? ಯಾವ ಮಲ್ಲಿಗೆಯನ್ನು ನಾವು ಬೆಳೆಸಬಹುದು, ಆದ್ರೆ ಮಾರುಕಟ್ಟೆ ಬೇಕಲ್ವಾ? ಮಾರುಕಟ್ಟೆ ಇಲ್ಲದಿದ್ರೆ ನಮಗೆ ಏನು ಉಪಯೋಗ ಇಲ್ಲ. ಆದ್ರೆ ಈ ಶಂಕರಪುರ ಮಲ್ಲಿಗೆ ಅಥವಾ ನಾವು ಈ ಉಡುಪಿ ಮಲ್ಲಿಗೆ, ಮಂಗಳೂರು ಮಲ್ಲಿಗೆ ಎಲ್ಲ ಹೇಳ್ತೇವೆ ನೋಡಿ, ಇದಕ್ಕೆ ಬಹಳ ರೇಟ್ ಇದೆ. ಬೇರೆ ಹೂವಿಗೆ ಕಂಪೇರ್ ಮಾಡಿದ್ರೆ ಒಂದು ನಾಲ್ಕು ಪಾಲು ದರ ಸಿಗ್ತದೆ. ಹಾಗಾಗಿ ಇದು ಬಹಳ ಲಾಭದಾಯಕವಾದಂತದ್ದು. ನೀವು ಸೇವಂತಿಗೆ ಬೇರೆ ಬೇರೆ ಹೂಗಳನ್ನು ನೀವು ಬೆಳೆಸಬಹುದು, ಆದ್ರೆ ನಿಮಗೆ ಅದರಲ್ಲಿ ಬಹಳ ಮಿತವಾದಂತಹ ಒಂದು ಆದಾಯ ಬರ್ತದೆ. ಇದರಲ್ಲಿ ಆ ರೀತಿಯಲ್ಲ, ನೀವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವಷ್ಟು ಆದಾಯ ಮಲ್ಲಿಗೆಯಲ್ಲಿ ಬರ್ತದೆ. ಹಾಗಾಗಿ ಮಲ್ಲಿಗೆಯನ್ನೇ ಮಾಡುವುದು ಒಳ್ಳೇದಲ್ಲ. ಹೌದು, ಈಗ ನೀವು ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸಬಹುದು, ನೆಲದಲ್ಲಿ ಬೆಳೆಸಬಹುದು ಅಂತ ಹೇಳಿ, ಸಾಂಪ್ರದಾಯಿಕವಾಗಿ ನಾವು ಜಮೀನಿನಲ್ಲಿ ಬೆಳೆಸಬೇಕಿದ್ರೆ ಜಮೀನು ಯಾವ ತರ ಇರಬೇಕು? ಇದು ಬಹಳ ಪ್ರಾಮುಖ್ಯವಾದಂತದ್ದು. ಸರಿಯಾದ ಜಮೀನಿನಲ್ಲಿ ನೆಟ್ಟರೆ ಮಾತ್ರ ನಮಗೆ ಅದು ಲಾಭದಾಯಕವಾದಂತಹ ಇಳುವರಿ ಬರಲಿಕ್ಕೆ ಸಾಧ್ಯ ಉಂಟು. ಅದರಲ್ಲಿ ಜಮೀನು ಯಾವ ರೀತಿ ಇರಬೇಕು ಅಂತೇಳಿ ಹೇಳಿದ್ರೆ, ಅದರಲ್ಲಿ ಆ ಜಮೀನಿನಲ್ಲಿ ಬೆಳಗಿನಿಂದ ಸಂಜೆಯ ತನಕ ಸೂರ್ಯನ ಬಿಸಿಲು ಬೀಳಬೇಕು. ಇದು ಬಹಳ ಮುಖ್ಯ. ಸೂರ್ಯನ ಬಿಸಿಲು ಇಲ್ಲ ಅಂದ್ರೆ ನಾವು ಸೂರ್ಯನ ಬಿಸಿಲು ಮಾಡಬೇಕು. ನಮಗೆ ಮಲ್ಲಿಗೆ ಬೆಳೆಬೇಕು ಅಂತಾದ್ರೆ ಸೂರ್ಯನ ಬಿಸಿಲು ಮಾಡ್ಲಿಕ್ಕೂ ಏನು ಕಷ್ಟ ಇಲ್ಲ. ಮರಗಳನ್ನು ಕಟ್ಟಿದ್ರೆ ಸೂರ್ಯನ ಬಿಸಿಲು ಸಿಗ್ತದೆ, ಅಥವಾ ಕಟ್ಟಡಗಳಿದ್ರೆ ಕಟ್ಟಡವನ್ನು ತೆಗೆದ್ರೆ ಸೂರ್ಯನ ಬಿಸಿಲು ಜಾಗದ ಮೇಲೆ ಗಿಡಗಳ ಮೇಲೆ ಬೀಳ್ತದೆ. ಆ ರೀತಿ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು. ಸೂರ್ಯನ ಬಿಸಿಲಾದ ಮೇಲೆ ಅದಕ್ಕೆ ಕಲ್ಲು ಮಿಶ್ರಿತ ಮಣ್ಣಾಗಬೇಕು. ಹೊಯ್ಗೆ ಮಿಶ್ರಿತ ಮಣ್ಣು ಹೇಳ್ತೇವೆ, ಹೊಯ್ಗೆ ಅಂದ್ರೆ ಸ್ವಲ್ಪ ದೊಡ್ಡ ಹೊಯ್ಗೆಗಳು, ಬಹಳ ನೈಸ್ ಹೊಯ್ಗೆ ಅಲ್ಲ. ಹೊಯ್ಗೆ ಮಿಶ್ರಿತ ಮಣ್ಣಿನಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಬರ್ತದೆ. ಈಗ ಹೊಯ್ಗೆ ಮಿಶ್ರಿತ ಮಣ್ಣು ಇಲ್ಲ ಅಂತೇಳಿ ಆದ್ರೆ ನಾವು ಹೊಯ್ಗೆ ಮಿಶ್ರಣ ಮಾಡಿದ್ರೆ ಆವಾಗ ಹೊಯ್ಗೆ ಮಿಶ್ರಿತ ಮಣ್ಣಾಗ್ತದೆ, ಗಿಡಗಳು ಒಳ್ಳೆ ರೀತಿಯಲ್ಲಿ ಇಳುವರಿ ಬರ್ತದೆ. ಆಮೇಲೆ ಇನ್ನೊಂದು ಬಹಳ ಪ್ರಾಮುಖ್ಯವಾದದ್ದು ಏನು ಅಂತೇಳಿದ್ರೆ, ಬೇರು ಇರಬಾರ್ದು. ಬೇರೆ ಒಂದು ಚಿಕ್ಕ ಗಿಡದ ಬೇರು ಸಹ ಮಲ್ಲಿಗೆ ಗಿಡದ ಬುಡದ ಹತ್ರ ಬಂದ್ರೆ ಆ ಮಲ್ಲಿಗೆ ಗಿಡದಲ್ಲಿ ಹೂ ಆಗುದಿಲ್ಲ. ಹಾಗಾಗಿ ಬೇರುಗಳಿಲ್ಲದಾಗೆ ಮಾಡಬೇಕು. ಬೇರುಗಳಿಲ್ಲದಾಗೆ ಮಾಡ್ಲಿಕ್ಕೆ ಒಂದ ಮರಗಳನ್ನು ತೆಗಿಬೇಕು, ಮರ ಅಥವಾ ಗಿಡವನ್ನು ಕಟ್ ಮಾಡಿ ತೆಗಿಬೇಕು ನಾವು. ಇಲ್ಲದಿದ್ರೆ ಕಣಿಗಳನ್ನು ತೆಗಿಬೇಕು. ನಮ್ಮಲ್ಲೆಲ್ಲ ಏನು ಅಂತ ಹೇಳಿದ್ರೆ ಮುರ ಮೇಲೆ ಗಟ್ಟಿ ಕಲ್ಲು ಉಂಟು ನೋಡಿ, ಕಲ್ಲು ಬಹಳ ಮೇಲ್ಪದರದಲ್ಲಿ ಉಂಟು. ಅಲ್ಲಿ ನಾವೇನು ಒಂದು ಅಡಿ ಎರಡು ಅಡಿ ಮಣ್ಣನ್ನು ಕಣಿಯನ್ನು ತೆಗೆದ್ರೆ ನಮಗೆ ಬೇರುಗಳು ಬರದ ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಆಮೇಲೆ ಇಳಿಜಾರಾದ ಜಾಗ ಆಗಬೇಕು, ಬಹಳ ಮುಖ್ಯವಾದಂಥ ಅಂದರೆ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿದು ಹೋಗುವಂಥ ಜಾಗ ಆಗಬೇಕು. ಸಪೋಸ್ ಎಲ್ಲಿಯಾದರೂ ಲೆವೆಲ್ ಆದಂಥ ಜಾಗ ಇದೆ ಅಂತೇಳಿ ಆದರೆ ಅವರು ಕಣಿಗಳನ್ನು ತೆಗಿಬೇಕು. ಕಣಿಗಳನ್ನು ತೆಗೆದು ಕಣಿಯನ್ನು ಇಳಿಜಾರು ಮಾಡಿ ಆ ಕಣಿಯಲ್ಲಿ ನೀರು ಓಡುವ ಹಾಗೆ ಮಾಡಬೇಕು ಮಳೆಗಾಲದ ನೀರು. ಆವಾಗ ಲೆವೆಲ್ ಇರುವಂಥ ಜಾಗದಲ್ಲಿ ಸಹ ತೆಗಿಬಹುದು ನಾವು. ಬಹಳ ಪ್ರಾಮುಖ್ಯವಾದಂತಹದ್ದು ಏನು ಅಂತೇಳಿ ಹೇಳಿದ್ರೆ, ಜೌಗು ಜಾಗದಲ್ಲಿ ಮಾಡಬಾರ್ದು ನಾವು. ಜೌಗು ಅಂದ್ರೆ ಏನು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ನೀರು ನಿಲ್ಲುವ ಜಾಗಗಳು, ಉದಾಹರಣೆಗೆ ಬಯಲು ಗದ್ದೆಗಳು ಹೇಳ್ತೇವೆ ನಾವು, ಆ ರೀತಿಯ ನೀರು ನಿಲ್ಲುವಂತಹ ಜಾಗದಲ್ಲಿ ಮಲ್ಲಿಗೆಯನ್ನು ಬೆಳೆಸಿದ್ರೆ ಅವರು ಯಶಸ್ವಿ ಆಗುವುದಿಲ್ಲ. ಈಗ ನೀವು ಜಾಗದ ಬಗ್ಗೆ ಹೇಳಿದ್ರಿ, ಈಗ ಜಾಗ ಇಲ್ಲದವರು ಏನು ಮಾಡಬಹುದು? ಜಾಗ ಇಲ್ಲದವರು ನಾನು ಈಗಾಗಲೇ ಹೇಳಿದೆ ಅಲ್ವಾ, ನಾವು ಅವರು ಕುಂಡದಲ್ಲಿ ಮಾಡುವಂಥದ್ದು. ಕುಂಡದಲ್ಲಿ ಮಾಡುವಾಗ ಏನೂ ಸಮಸ್ಯೆ ಇಲ್ಲ, ಎಲ್ಲಿ ಬಿಸಿಲು ಬೀಳ್ತದೆ ಅಲ್ಲಿ ನಾವು ಗಿಡವನ್ನು ಇಡಬಹುದು. ರೈತರ ವಿಷಯದಲ್ಲಿ ಮಣ್ಣು ಅಂತೇಳಿ ಹೇಳಿದರೆ, ಮನುಷ್ಯ ಹೋಗದ ಜಾಗ ಅಂದರೆ ಕಾಡು ಪ್ರದೇಶದಲ್ಲಿರುವಂಥದ್ದು, ಅಥವಾ ನಮ್ಮ ಜಾಗದಲ್ಲಿ ನಾವು ಇಷ್ಟರವರೆಗೆ ಹಾರೆ ಪಿಕ್ಕಾಸುಗಳನ್ನು ಉಪಯೋಗಿಸದೇ ಇರುವಂಥ ಜಾಗ ಉಂಟು ನೋಡಿ, ಆ ಜಾಗದ ಮೇಲಿನ 6 ಇಂಚಿನ ಮಣ್ಣನ್ನು ನಾವು ಉಪಯೋಗಿಸಬೇಕು. ಫಲವತ್ತಾದಂಥ ಮೇಲ್ಮಣ್ಣು ನಾವು ಲಕೋಟೆಗಾಗಲಿ ನಡುವ ಜಾಗಕ್ಕಾಗಲಿ ಹಾಕಿದೆವು ಅಂತ ಹೇಳಿದರೆ ನಮಗೆ 50% ನಾವು ಯಶಸ್ವಿಯಾದ ಹಾಗೆ. ಅಷ್ಟು ಪ್ರಾಮುಖ್ಯವಾದಂಥ ವಿಷಯ ಅದು. ನಾವೇನು ಮೇಲ್ಮಣ್ಣು ತೆಗಿತೇವೆ ನೋಡಿ, ಆ ಜಾಗದಲ್ಲಿ ಕಲ್ಲು ಮಿಶ್ರಿತ ಮಣ್ಣು ಇಲ್ಲದೇ ಇದ್ರೆ ಕಲ್ಲು ಮಿಶ್ರಿತ ಮಣ್ಣನ್ನು ಆ್ಯಡ್ ಮಾಡಬೇಕು, ಅಥವಾ ಈ ಹೊಯ್ಗೆಯಲ್ಲಿ ದಪ್ಪ ಹೊಯ್ಗೆ ಹೇಳ್ತೇವೆ, ಇಲ್ಲದಿದ್ದರೆ ಬೊಳ್ಳದಲ್ಲಿ, ಬೊಳ್ಳ ಅಂದರೆ ನೆರೆ ಬರುವಾಗ ಕಲ್ಲು ಮಣ್ಣುಗಳು ರಾಶಿ ಆಗ್ತದೆ, ಆ ರೀತಿಯ ಮಣ್ಣನ್ನು ನಾವು ಮಿಕ್ಸ್ ಮಾಡಿಕೊಂಡು ನಾವು ಮಣ್ಣನ್ನು ರೆಡಿ ಮಾಡಿದರೆ ಆ ಜಾಗದಲ್ಲಿ ನಾವು ನೆಟ್ಟರೆ ನಾವು ಅದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಆಗ್ತದೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಗ್ರೋ ಬ್ಯಾಗ್ ಅಲ್ಲೆಲ್ಲ ಬೆಳೆಸುವಾಗ ಕೋಕೋಪಿಟ್ ಅನ್ನೆಲ್ಲ ಹಾಕುವಂತ ಕ್ರಮ ಉಂಟು, ಅದು ಈ ಮಲ್ಲಿಗೆಗೆ ಬೇಕಾಗ್ತದೆ ಅಂದ್ರೆ ಏನು ಗೊತ್ತುಂಟ, ಈಗ ಕೋಕೋಪಿಟ್ ಹೇಳುವಂತಹದ್ದು ಬಹಳ ಒಳ್ಳೆಯ ರೀತಿಯ ಒಂದು ರೈತರಿಗೆ ಉಪಯೋಗವಾಗುವಂತ ಒಂದು ವಸ್ತು, ಅದರಲ್ಲಿ ಎರಡು ರೀತಿಯ ಕೋಕೋಪಿಟ್ ಉಂಟು. ಒಂದು ಏನು ಅಂತೇಳಿ ಹೇಳಿದ್ರೆ ಅದನ್ನು ಕಾಂಪೋಸ್ಟ್ ಮಾಡದೇ ಇರುವಂತಹ ಕೋಕೋಪಿಟ್, ಕಾಂಪೋಸ್ಟ್ ಮಾಡದೇ ಇರುವ ಕೋಕೋಪಿಟ್ ಅನ್ನು ನಾವು ಯಾವುದೇ ರೀತಿಯಲ್ಲಿ ಮಣ್ಣಿಗೆ ಮಿಕ್ಸ್ ಮಾಡಲಿಕ್ಕೆ ಉಪಯೋಗಿಸಬಾರದು. ನಾವು ಕಂಪೋಸ್ಟ್ ಆದಂಥ ಗೊಬ್ಬರವನ್ನು ನಾವು ಮಿಕ್ಸ್ ಮಾಡಿದರೆ ನಮಗೆ ತುಂಬ ಪ್ರಯೋಜನ ಆಗ್ತದೆ, ಯಾಕೆಂತೇಳಿದರೆ ನೀರು ಹಿಡಿದಿಡುವಂಥ ಶಕ್ತಿ ಹೆಚ್ಚಾಗ್ತದೆ, ಸಾವಯವ ಗೊಬ್ಬರ ಆಗಿರ್ತದೆ, ಮತ್ತು ನಮಗೆ ಲಕೋಟೆಗಳಲ್ಲಿ ತುಂಬಿಸುವಾಗ ಏನು ಅಂತೇಳಿದರೆ ಭಾರ ಕಡಿಮೆ ಆಗಬೇಕು. ಒಂದು ವೇಳೆ ಲಕೋಟೆಯನ್ನು ಎತ್ತಿ ಇಡುವುದಾದರೂ ಭಾರ ಕಡಿಮೆ ಆಗಬೇಕು, ನಾವು ಟ್ಯಾರಿಸಿಯಲ್ಲಿ ಇಡುವುದಾದರೂ ಭಾರ ಕಡಿಮೆ ಆಗಬೇಕು. ಒಂದು 25% ನಾವು ಕೋಕೋಪಿಟ್ಟನ್ನು ಮಿಕ್ಸ್ ಮಾಡಿದಾಗ ನಮಗೆ 25% ಸಾಧಾರಣ 25 ಅಲ್ಲಾದರೂ ಒಂದು 15% ಭಾರ ಕಡಿಮೆಯಾಗಿ ನಮಗೆ ತುಂಬ ಅನುಕೂಲಗಳಾಗ್ತದೆ. ಹಾಗಾಗಿ ಕೋಕೋಪಿಟ್ಟನ್ನು ನಾವು ಉಪಯೋಗಿಸುವಂತಹದ್ದು ಬಹಳ ಒಳ್ಳೆಯದು. ಈಗ ನೆಡುವುದಾದ್ರೆ ಯಾವ ರೀತಿಯ ಗಿಡಗಳನ್ನೆಲ್ಲ ನೆಡಬಹುದು? ನೋಡಿ, ಮೇನ್ ನಮ್ಮ ಕೃಷಿಯಲ್ಲಿ ನಾವು ಯಶಸ್ವಿ ಆಗಬೇಕಾದ್ರೆ ಶಕ್ತಿಯುತವಾದ ಮತ್ತು ಆರೋಗ್ಯಯುತವಾದಂಥ ಗಿಡಗಳನ್ನು ನಾವು ನೆಡಬೇಕು. ಇನ್ನೊಂದು ಏನು ಅಂತೇಳಿ ಹೇಳಿದರೆ ಉದ್ದ ಚಿಗುರು ಇರಬೇಕು, ಬೇರು ಸ್ಟ್ರಾಂಗ್ ಆಗಿರಬೇಕು. ನಾವು ಬೇರು ಸ್ಟ್ರಾಂಗ್ ಆಗಿರುವುದು ಹೇಗೆ ನಮಗೆ ಹೇಗೆ ಗೊತ್ತಾಗ್ತದೆ ಅಂತೇಳಿ ಹೇಳಿದರೆ ಅದರಲ್ಲಿ ಉದ್ದ ಚಿಗುರು ಇದ್ದರೆ ಅದು ಬೇರು ಸ್ಟ್ರಾಂಗ್ ಉಂಟು ಅಂತ ಅರ್ಥ. ಒಂದು ಸಲ ಚಿಗುರು ಬರುವಾಗ 4, 6, 8, 10 ಹೀಗೆ ಎಲೆಗಳು ಬರಬೇಕು. ಆ ರೀತಿ ಇರುವಂಥ ಗಿಡವನ್ನು ಉಪಯೋಗಿಸಿದರೆ ನಾವು ಅದರಲ್ಲಿ ಬೇಗನೆ ನಮಗೆ ಬೆಳವಣಿಗೆ ಕಂಡು ಬೇಗನೆ ಹೆಚ್ಚಿನ ಹೂವನ್ನು ಪಡೀಲಿಕ್ಕೆ ಆಗ್ತದೆ. ಈಗ ಇದನ್ನು ನೆಡುವುದು ಅದರ ಕ್ರಮ ಯಾವ ಥರ ನಡುವುದು? ನಾನು ಈಗಾಗಲೇ ಹೇಳಿದೆ, ಸರಿಯಾದ ಜಾಗದಲ್ಲಿ ನಾವು ಸಿಲೆಕ್ಟ್ ಮಾಡಿದ ಮೇಲೆ ನಡುವುದು ಹೇಗೆ ಅಂತ ಹೇಳಿದರೆ ಒಂದೂವರೆ ಫೀಟಿನ ಹೊಂಡವನ್ನು ತೆಗಿಬೇಕು. ಹೊಂಡವನ್ನು ತೆಗೆದ ಮೇಲೆ ಒಂದು ಮೇಲ್ಮಣ್ಣು, ಒಂದು ಹೊಯ್ಗೆ, ಒಂದು ಕಾಂಪೋಸ್ಟ್ ಆದಂಥ ಹಟ್ಟಿಗೊಬ್ಬರ, ಇದು ಮೂರನ್ನು ನಾವು ಮಿಕ್ಸ್ ಮಾಡಿ ಒಂದು ಗೇಣಿ ಎತ್ತರ ಮಾಡಬೇಕು. ಯಾಕೆಂತೇಳಿ ಹೇಳಿದರೆ ಯಾವುದೇ ಕಾರಣಕ್ಕೆ ಹೊರಗಿನ ನೀರು ಒಳಗೆ ಬರಬಾರ್ದು, ಒಳಗೆ ಬಿದ್ದಂಥ ನೀರು ಎಕ್ಸಸ್ ಆದರೆ ಅದು ಹೊರಗೆ ಹೋಗುವಾಗಿರಬೇಕು. ಅದಕ್ಕೆ ಒಂದು ಗೇಣಿ ಎತ್ತರ ಮಾಡಿ ಗಿಡವನ್ನು ನೆಟ್ಟು ಕಟ್ಟೆ ಮಾಡಬೇಕು. ಕಟ್ಟೆ ಅಂತೇಳಿ ಹೇಳಿದರೆ ಅದಕ್ಕೆ ಒಂದು ದಂಡೆ ಮಾಡಿ ಅದಕ್ಕೆ ನೀರೇ ಗೊಬ್ಬರ ಎಲ್ಲ ಹಾಕುವ ಸ್ಥಳ ಮಾಡ್ತೇವಲ್ಲ, ಆ ರೀತಿಯ ಒಂದು ಕಟ್ಟೆಯನ್ನು ಮಾಡಿ ಅದಕ್ಕೆ ತರೆಗೆಲೆಯನ್ನು ಹಾಕಿ ಆಮೇಲೆ ನೀರು ಹಾಕಬೇಕು. ಗಿಡ ನೆಟ್ಟ ಕೂಡಲೇ, ಯಾವುದೇ ಗಿಡವನ್ನು ನಾವು ನೆಡ್ತೇವೆ ನೋಡಿ, ಗಿಡವನ್ನು ನೆಟ್ಟ ಕೂಡಲೇ ಜನರು ಏನಂತ ಹೇಳಿದ್ರೆ ಕೂಡಲೇ ನೀರು ಹಾಕುದು. ನಾವು ಈ ವನಮಹೋತ್ಸವ ಕಾರ್ಯಕ್ರಮದಲ್ಲೆಲ್ಲ ನಾವು ನೋಡ್ತೇವೆ, ನಾವು ಹಾಗೆ ನೀರು ಹಾಕಿದ್ರೆ ಗಿಡಗಳಿಗೆ ತುಂಬಾ ತೊಂದರೆ ಆಗ್ತದೆ, ಮಣ್ಣು ಕಲಸಿದಾಗ ಆಗ್ತದೆ, ಅದು ಮಣ್ಣಿನಲ್ಲಿ ಸೂಕ್ಷ್ಮ ರಂಧ್ರಗಳಿರಬೇಕಾಗ್ತದೆ, ಈ ಗಾಳಿಯ ರಂಧ್ರಗಳು ಉಂಟು ನೋಡಿ, ಅದು ಇರಬೇಕಾಗ್ತದೆ. ನಾವು ನೀರು ಮಣ್ಣಿನ ಮೇಲೆ ಹಾಕಿದ ಕೂಡಲೇ ಆ ರಂಧ್ರಗಳೆಲ್ಲ ಮುಚ್ಚಿ ಹೋಗಿ ಗಿಡಗಳಿಗೆ ತೊಂದರೆ ಆಗ್ತದೆ. ಅದೇ ತರಗೆಲೆ ಹಾಕುವುದು, ಆಮೇಲೆ ನಾವು ನೀರು ಹಾಕುವುದು, ಅಲ್ಲಿಗೆ ನಮ್ದು ನಡುವ ಕಾರ್ಯಕ್ರಮ ಮುಗೀತದೆ. ತರಗೆಲೆಯನ್ನು ಯಾವ ತರ ಉಪಯೋಗಿಸುವಂತದ್ದು? ಸಾಮಾನ್ಯವಾಗಿ ನಾವು ಈ ಮಲ್ಲಿಗೆ ಕೃಷಿಯಲ್ಲಿ ತರಗೆಲೆ ಹೇಳುವಂತಹದ್ದು ಬಹಳ ಪ್ರಾಮುಖ್ಯವಾದಂತಹ ವಸ್ತು. ಈಗ ತರಗೆಲೆಯ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ನಾವು ಬಿಸಿಲಿನಲ್ಲಿ ಇರುವುದು ಹೇಗೆ, ನಾವು ಮನೆಯೊಳಗೆ ಇರುವುದು ಹೇಗೆ, ಅಷ್ಟು ವ್ಯತ್ಯಾಸ ನಾವು ಈ ತರಗೆಲೆಯನ್ನು ಉಪಯೋಗಿಸುವುದರಿಂದ ಆಗ್ತದೆ. ಮಣ್ಣು ಉಂಟು ನೋಡಿ, ಮಣ್ಣು ಬಿಸಿಲಿಗೆ ತಾಕಬಾರದು. ನಾನು ಹೇಳಿದ್ದೇನು ಅಂತ ಹೇಳಿದ್ರೆ, ಇಡೀ ದಿನ ಸೂರ್ಯನ ಬಿಸಿಲು ಬೀಳುವ ಜಾಗದಲ್ಲಿ ನಾವು ಮಲ್ಲಿಗೆ ಗಿಡವನ್ನು ನೆಡಬೇಕು ಅಂತ ಹೇಳಿ. ಆದರೆ ಇನ್ನೊಂದು ಬಹಳ ಸತ್ಯವಾದಂಥ ಅಂಶ ಏನು ಅಂತ ಹೇಳಿದ್ರೆ, ಮಲ್ಲಿಗೆ ಮಣ್ಣಿಗೆ ಸೂರ್ಯನ ಬಿಸಿಲು ಬೀಳಬಾರದು. ಅದಕ್ಕೆ ಏನು ಮಾಡಬೇಕು, ನಮ್ಮಲ್ಲಿ ಸ್ವಾಭಾವಿಕವಾಗಿ ಸಿಗುವಂಥ ವಸ್ತು ಏನು ಅಂತ ಹೇಳಿದ್ರೆ, ಸೂರ್ಯನ ಬಿಸಿಲನ್ನು ಬೀಳದ ಹಾಗೆ ಮಾಡಲಿಕ್ಕೆ ತರಗೆಲೆ. ಈ ತರಗೆಲೆಯನ್ನು ನಾವು ಉಪಯೋಗಿಸಬೇಕು. ನಾನು ಈಗಾಗಲೇ ಹೇಳಿದೆ, ನಾನು ನಡುವಾಗ ನೆಟ್ಟ ಕೂಡಲೇ ತರಗೆಲೆಯನ್ನು ಹಾಕಿ ನೀರು ಹಾಕಬೇಕು ಅಂತ ಹೇಳಿದೆ. ಆಮೇಲೆ ಬುಡಕ್ಕೆ ಗೊಬ್ಬರವನ್ನು ಹಾಕಬೇಕು. ಈಗ ನಮಗೆ ಯಾಕೆ ಅಂತೇಳಿ ಹೇಳಿದರೆ, ಮೂರು ತಿಂಗಳಿಗೊಮ್ಮೆ ನಾವು ಮಲ್ಲಿಗೆ ಗಿಡಕ್ಕೆ ಗೊಬ್ಬರವನ್ನು ಹಾಕಬೇಕು. ಮಲ್ಲಿಗೆ ಗಿಡಕ್ಕೆ ಗೊಬ್ಬರ ಹಾಕುವುದು ಹೇಗೆ ಅಂತೇಳಿದರೆ, ಮಣ್ಣು ಅಗೆದು ಗೊಬ್ಬರ ಹಾಕುವಂಥದ್ದಲ್ಲ, ಮಣ್ಣನ್ನು ಅಗೆಯದೇ ನಾವು ಗೊಬ್ಬರವನ್ನು ಹಾಕಬೇಕು. ಏನು ಮಾಡಬೇಕು ಅಂತೇಳಿದರೆ, ಮಲ್ಲಿಗೆ ಗಿಡದಲ್ಲಿ ತರಗೆಲೆ ಇದ್ದರೆ ತರಗೆಲೆಯನ್ನು ಸರಿಸುವುದು, ದೊಡ್ಡ ಗಿಡ ಆದರೆ 2-3 ಅಡಿ ದೂರದಲ್ಲಿ ಮಣ್ಣನ್ನು ಸ್ವಲ್ಪ ಸರಿಸಿ ಗೊಬ್ಬರವನ್ನು ಹಾಕಿ ಅದರ ಮೇಲೆ ನಾವು ತರಗೆಲೆಯನ್ನು ಮುಚ್ಚಬೇಕು. ಯಾವುದೇ ಕಾರಣಕ್ಕೆ ಗೊಬ್ಬರದ ಮೇಲೆ ಮಣ್ಣನ್ನು ಹಾಕಬಾರದು, ಗೊಬ್ಬರವನ್ನು ಹಾಗೆಯೂ ಇಡಬಾರದು. ಗೊಬ್ಬರದ ಮೇಲೆ ಸೂರ್ಯನ ಬಿಸಿಲು ಬಿದ್ದರೆ ಮಣ್ಣಿನ ಮೇಲೆ ಹೇಗೆ ಸೂರ್ಯನ ಬಿಸಿಲು ಬೀಳಬಾರದು, ಹಾಗೆ ಗೊಬ್ಬರದ ಮೇಲೆ ಸಹ ಸೂರ್ಯನ ಬಿಸಿಲು ಬೀಳಬಾರದು. ಗೊಬ್ಬರದ ಮೇಲೆ ಸೂರ್ಯನ ಬಿಸಿಲು ಬಿದ್ದರೆ ಗೊಬ್ಬರದಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ನಷ್ಟ ಆಗ್ತದೆ. ಹಾಗಾಗಿ ಆ ತರಗೆಲೆಯನ್ನು ನಾವು ಅಲ್ಲಿ ಉಪಯೋಗಿಸಬೇಕು. ಇನ್ನೊಂದು, ನಾನು ಈಗಾಗಲೇ ಹೇಳಿದೆ, ನಾನು ಕಳೆಗಳನ್ನು ಹತೋಟಿಯಾಗಲಿಕ್ಕೆ ಸಹ ತರಗೆಲೆಯನ್ನು ಉಪಯೋಗಿಸಬೇಕು. ಹಾಗಾಗಿ ನಾವು ಈ ತರಗೆಲೆಯ ನಿರಂತರವಾದಂಥ ಉಪಯೋಗವನ್ನು ನಾವು ಮಾಡಿ ಮಲ್ಲಿಗೆಯಲ್ಲಿ ಒಳ್ಳೆಯ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ನೆಟ್ಟ ಮೇಲೆ ನಾವು ಯಾವ ರೀತಿಯಲ್ಲಿ ಅದಕ್ಕೆ ಪಾಲನೆ? ನೆಟ್ಟ ಮೇಲೆ ನಾನು ಈಗಾಗಲೇ ಹೇಳಿದೆ, ಅದಕ್ಕೆ ಬಹಳ ಮುಖ್ಯವಾಗಿ ನಾವು ಗೊಬ್ಬರಗಳನ್ನು ಕೊಡುವಂಥದ್ದು. ಅದರಲ್ಲಿ ದ್ರವರೂಪದ ಗೊಬ್ಬರ, ದ್ರವರೂಪದ ಗೊಬ್ಬರ ಅಂತೇಳಿ ಹೇಳಿದರೆ ಈಗ ಸೆಗಣಿ ಇರ್ಬೋದು, ಗೋಮೂತ್ರ, ಕಡಲೆ ಹಿಟ್ಟು, ಬೆಲ್ಲ, ನೆಲಕಡಲೆ ಹಿಂಡಿ, ಕೈಬೇವಿನ ಹಿಂಡಿ, ಎರೆಹುಳ ಗೊಬ್ಬರ, ಇಂಥದ್ದು ನಮಗೆ ಯಾವುದು ನಮಗೆ ಲಭ್ಯ ಇದೆ ಆ ವಸ್ತುಗಳನ್ನು ಉಪಯೋಗಿಸಿ ನಾವು ದ್ರವ ರೂಪದಲ್ಲಿ ಮಾಡಿ ಇಡಬೇಕು. ಒಂದು 50 ಲೀಟರ್ ಇದಕ್ಕೆ 10 ಲೀಟರ್ನಷ್ಟು ಗೋಮೂತ್ರ ಹಾಕೋದು, ಆಮೇಲೆ ಎಲ್ಲ ಒಟ್ಟಿಗೆ ಒಂದು 3 ಕೆಜಿ ಮಾಡೋದು ನಾವು. ಅಂದರೆ ಇದೆಲ್ಲ ಇದೆಲ್ಲ ಕಡಲೆ ಹಿಟ್ಟು ಹಿಂಡಿಗಳು ಸೆಗಣಿ ಎಲ್ಲ ಒಂದು 3 ಕೆಜಿ ಅಷ್ಟು ಹಾಕಿ ಒಂದು ದ್ರಾವಣ ಮಾಡಿ ದಿನಾ ಬೆಳಿಗ್ಗೆ ನಾವು ಅದನ್ನು ಕಲಡ್ತಾ ಇರಬೇಕು. ಹಾಗೆ ಕಲಡಿ 3 ದಿವಸ ಆದ ನಂತರ ನಾವು ಗಿಡಗಳಿಗೆ ಉಪಯೋಗಿಸೋದು. 3 ರಿಂದ 10 ದಿವಸದೊಳಗೆ ಉಪಯೋಗಿಸ್ಬೋದು. ಹಾಗೆ ಉಪಯೋಗಿಸಿ ನಾವು ಅದನ್ನು ಹಾಕಿದಾಗ ನಮಗೆ ಒಳ್ಳೆ ರೀತಿಯ ಬೆಳವಣಿಗೆ ಆಗ್ತದೆ. ಹೆಚ್ಚು ಕಡಿಮೆ ಒಂದು ವಾರಕ್ಕೊಮ್ಮೆ ಹಾಕಿದರೆ ಒಳ್ಳೆ ರೀತಿಯ ಬೆಳವಣಿಗೆ ಆಗ್ತದೆ. ಮಳೆಗಾಲದಲ್ಲಿ ಹಾಕಬಾರದು ನಾವು ಇದನ್ನು, ಯಾಕೆಂತ ಹೇಳಿದ್ರೆ ಇಡೀ ದಿನ ಮಳೆ ಬರುವಾಗ ಬೇರುಗಳೆಲ್ಲ ಕೊಳ್ತು ಹೋಗುವಂತ ಸಾಧ್ಯತೆ ಇದೆ, ಗಿಡಗಳು ಸತ್ತು ಹೋಗುವಂತ ಸಾಧ್ಯತೆ ಇದೆ. ಮಳೆ ಬರುವಾಗ ನಾವು ಹಾಕದೆ ಬೇಸಿಗೆಗಾಲದಲ್ಲಿ 15 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಗಿಡವನ್ನು ನೋಡಿಕೊಂಡು ನಾವು ಹಾಕಿದ್ರೆ ನಮಗೆ ಉತ್ತಮವಾದಂತ ಇಳುವರಿ ಬರ್ತದೆ. ಈ ದ್ರವ ರೂಪದ ಗೊಬ್ಬರಗಳಲ್ಲಿ ಬೇರೆ ಏನಾದರೂ ಕೂಡ ಗೊಬ್ಬರ ಕೊಡಬೇಕಾಗ್ತದ? ಅಲ್ಲ, ಅದಕ್ಕೆ ಈಗ ನೋಡಿ, ಈಗ ಸೂಕ್ಷ್ಮ ಜೀವಿಗಳು ಸಿಗ್ತದೆ ನಮಗೆ. ಸೂಕ್ಷ್ಮ ಜೀವಿಗಳನ್ನು ಹಾಕಿದ್ರೆ ಇನ್ನೂ ಅದು ಅದರಲ್ಲಿ ಇರುವಂತ ಪೋಷಕಾಂಶಗಳು ಮತ್ತೆ ಈ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಬಹಳ ಉತ್ತಮವಾದಂತಹ ಒಂದು ಕೆಲಸವನ್ನು ಮಾಡಿ ಆಗ್ತದೆ. ಹಾಗಾಗಿ ಸೂಕ್ಷ್ಮ ಜೀವಿಗಳನ್ನು ಆಗಾಗ ಉಪಯೋಗಿಸ್ತಾ ಇರುವುದು ಒಳ್ಳೇದು. ನೀರು ಎಷ್ಟು ಕೊಡಬೇಕು ಇದಕ್ಕೆ? ನೀರು ಎಲ್ಲರೂ ಎಣಿಸಿದ್ದಾರೆ ಏನಂತೇಳಿ ಹೇಳಿದ್ರೆ, ನೀರು ಜಾಸ್ತಿ ಕೊಟ್ಟಷ್ಟು ಇಳುವರಿ ಜಾಸ್ತಿ ಬರ್ತದೆ ಅಂತೇಳಿ. ನಾವು 10 ಲೀಟರ್ ನೀರು ಕುಡಿದ ಹಾಗೆ, 10 ಲೀಟರ್ ನಾವು ನೀರು ಕುಡಿದ್ರೆ ನಾವು ICU ಸೇರ್ಬೇಕು, ಬರ್ತೇವೆ ವಾಪಸ್ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಗಿಡಗಳಿಗೆ ಸಹ ಹಾಗೆ ಬಾಯಾರಿಕೆ ಆದಾಗ ನೀರು ಕೊಡಬೇಕು. ಇದು ಬಹಳ ಸೂಕ್ಷ್ಮವಾದಂತ ವಿಷಯ. ಇದರಲ್ಲಿ ಮೇನ್ ಸೂಕ್ಷ್ಮ ಏನು ಅಂತೇಳಿ ಹೇಳಿದ್ರೆ, ಒಂದು ಕಡಿಮೆ ಪ್ರಮಾಣದ ನೀರನ್ನು ಕೊಡಬೇಕು. ಬಹಳ ದಿನಗಳ ನಂತರ 3 ದಿವಸ 4 ದಿವಸಕ್ಕೊಮ್ಮೆ ನೀರು ಕೊಡಬೇಕು. ಇದು ಎಷ್ಟು ದಿವಸಕ್ಕೊಮ್ಮೆ ನೀರು ಕೊಡಬೇಕು ಅಂತ ನಮಗೆ ಹೇಗೆ ಗೊತ್ತಾಗುವುದು ಅಂತ ಹೇಳಿದ್ರೆ, ಮಲ್ಲಿಗೆ ಗಿಡದ ಬುಡ ಅಥವಾ ಯಾವುದೇ ಗಿಡದ ಬುಡದಲ್ಲಿ ಮೇಲ್ಪದರದಲ್ಲಿ ನಮಗೆ ಮಣ್ಣನ್ನು ಉಂಡೆ ಕಟ್ಟಲಿಕ್ಕೆ ಆಗಬೇಕು. ಯಾವ ದಿನ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗುವುದಿಲ್ಲ ಆವಾಗ ನಾವು ನೀರನ್ನು ಕೊಡಬೇಕು. ಅದನ್ನು ನಾವು ಬೇರೆ ಬೇರೆ ಕಾಲದಲ್ಲಿ, ಈಗ ಚಳಿಗಾಲದಲ್ಲಿ ಬೇರೆ ರೀತಿ ಇರ್ತದೆ, ಬೇಸಿಗೆ ಕಾಲದಲ್ಲಿ ಬೇರೆ ರೀತಿ ಇರ್ತದೆ, ಅದನ್ನು ನಾವು ಜಜ್ಮೆಂಟ್ ಮಾಡಿ 3 ದಿವಸಕ್ಕ 2 ದಿವಸಕ್ಕ 4 ದಿವಸಕ್ಕ ಅಂತ ನೋಡಬೇಕು. ಮೇಲ್ಪದರದಲ್ಲಿ ನಿಮಗೆ ಮಣ್ಣು ಉಂಡೆ ಕಟ್ಟಲಿಕ್ಕೆ ಬರ್ತದೆ ಅಂತ ಆದರೆ ನೀವು ನೀರು ಬಿಡಬಾರದು. ಯಾಕೆಂತ ಹೇಳಿದ್ರೆ 60% ನೀರು ಬೇಕಾಗುವುದು. ನೀರು ಗಿಡಗಳಿಗೆ ಬೇಡ, ನೀರಿನ ಏನು ಹೇಳ್ತಾರೆ ಆವಿ, ನೀರಿನ ಆವಿ ಬೇಕಾಗುವಂಥದ್ದು. ಹಾಗಾಗಿ ಅದನ್ನು ನಾವು ಪಾಲನೆ ಮಾಡಬೇಕು. ಇನ್ನೊಂದು ಕ್ವಾಂಟಿಟಿಯನ್ನು ಕಡಿಮೆ ಮಾಡಬೇಕು ನಾವು. ಅದು ಹೇಗೆ ನಿರ್ಧಾರ ಮಾಡುವುದು ಅಂತ ಹೇಳಿದ್ರೆ, ಬಹಳ ಕಡಿಮೆಯಿಂದ ಶುರು ಮಾಡಬೇಕು. 3 ಲೀಟರ್ನಿಂದ ಶುರು ಮಾಡಬೇಕು, 2 ಲೀಟರ್ನಿಂದ ಶುರು ಮಾಡಬೇಕು. 2 ಲೀಟರ್ ನೀರು ಹಾಕಿ 3 ದಿವಸದವರೆಗೆ ಮೇಲ್ಪದರದಲ್ಲಿ ಪಸೆ ಇರ್ತದ ನೋಡಬೇಕು ನಾವು. ಆ ರೀತಿ ಮಾಡಿ ಮಾಡಿ ಮಾಡಿ ನಾವು ಕೊಡ್ತಾ ಹೋಗಬೇಕು. ನೀರು ಜಾಸ್ತಿ ಕೊಡುವುದರಿಂದ ನಮಗೆ ಯಾವುದೇ ಅನುಕೂಲ ಇಲ್ಲ. ನೀರು ಕಡಿಮೆ ಕೊಟ್ಟರೆ ನಮಗೆ ಇಳುವರಿ ಜಾಸ್ತಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಅದಕ್ಕೆ ಸ್ಟ್ರೆಸ್ ಹೇಳ್ತೇವೆ ನಾವು. ಈಗ ನಮಗೆ ಬಾಯಾರಿಕೆ ಆಗುವಾಗ ನೀರು ಕುಡಿಯುವುದು ಹೇಗೆ, ನಾವು ಗಂಟೆಗೊಮ್ಮೆ ನೀರು ಕುಡಿಯುವುದು ಹೇಗೆ, ಅದು ಬಹಳ ವ್ಯತ್ಯಾಸ ಇದೆ ಅಲ್ಲ. ಹಾಗೆಯೂ ಸ್ವಲ್ಪ ಸ್ವಲ್ಪ ಸ್ಟ್ರೆಸ್ ಬಂದ ಕೂಡಲೇ ನೀರು ಕೊಟ್ಟರೆ ಅವುಗಳು ಬಹಳ ಆಕ್ಟಿವ್ ಆಗಿದ್ದು ನಮಗೆ ಬಹಳ ಒಳ್ಳೆಯ ಇಳುವರಿಯನ್ನು ಮಳೆಗಾಲ ಚಳಿಗಾಲ ಎಲ್ಲ ಕಾಲದಲ್ಲಿ ಪಡೀಲಿಕ್ಕೆ. ಈಗ ನೀವು ಹೇಳಿದ್ರೆ ಇದಕ್ಕೆ ಹೆಚ್ಚು ಕೀಟಗಳು ಬರುವುದಿಲ್ಲ ಅಂತ, ಬರುವಂತದ್ದು ಏನೆಲ್ಲ ತೊಂದರೆಗಳು? ಅಲ್ಲ, ಈಗ ನಿಜವಾಗಿ ನೋಡಿ, ಈ ಸಾವಯವ ಕೃಷಿಯಲ್ಲಿ ನಾವು ವೈಜ್ಞಾನಿಕವಾಗಿ ಮಾಡಿದಾಗ ಕೀಟಗಳ ಸಮಸ್ಯೆ ಇಲ್ಲ. ನಾನೀಗ 2006 ಯಾವುದೇ ಕೀಟನಾಶಕಗಳನ್ನು ಹಾಕದೆ ನಾನು ಮಲ್ಲಿಗೆ ಬೆಳೆಯನ್ನು ಬೆಳೆಸ್ತಾ ಇದ್ದೇವೆ. ಮತ್ತೆ 10%, 20% ಮೊಗ್ಗುಗಳನ್ನು ಕೀಟಗಳು ತಿಂದ್ರೆ ನಾವು ಕೀಟಗಳಿಗೆ ಅದನ್ನು ಬಿಡಬೇಕು. ಯಾಕೆಂತ ಹೇಳಿದ್ರೆ, ತಿನ್ನುವ ಈ ರಸ ಇರುವ ಕೀಟಗಳು ಆದ ಕೂಡಲೇ ಅಲ್ಲಿ ಅವುಗಳನ್ನು ಕೊಲ್ಲುವ ಕೀಟಗಳು ಪ್ರಕೃತಿಯಲ್ಲಿ ತಯಾರಾಗ್ತದೆ. ಆ ನಂತರ ಕೊಲ್ಲುವ ಕೀಟಗಳೇ ಅದನ್ನು ಹತೋಟಿ ಮಾಡ್ತದೆ, ಪ್ರಕೃತಿ ಬ್ಯಾಲೆನ್ಸಿನಲ್ಲಿ ಇರ್ತದೆ. ನಾವು ಕೀಟನಾಶಕಗಳನ್ನು ಬಿಟ್ಟ ಕೂಡಲೇ ಕೊಲ್ಲುವ ಕೀಟಗಳು ಸತ್ತು ಹೋಗ್ತದೆ, ಮತ್ತೆ ಇವುಗಳಿಗೆ ರೆಸಿಸ್ಟೆನ್ಸ್ ಬರ್ತದೆ. ಆವಾಗ ಕೊಲ್ಲುವವರಿಲ್ಲ, ಇವುಗಳಿಗೆ ಅದು ಆಹಾರ ಆಗ್ತದೆ. ಈ ಕೀಟನಾಶಕ ಉಂಟಲ್ಲ, ಆ ನಂತರ ಅದಕ್ಕೆ ಆಹಾರ ಆಗ್ತದೆ, ಗಿಡಗಳೆಲ್ಲ ಹಾಳಾಗಿ ಹೋಗ್ತದೆ. ಇವತ್ತು ಕೀಟನಾಶಕ ಯಾರು ಬಿಡ್ತಾ ಇದ್ದಾರೆ ಅವರ ಗಿಡಗಳೆಲ್ಲ ಹಾಳಾಗಿ ಹೋಗಿರ್ತದೆ. ಹಾರ್ಮೋನುಗಳೆಲ್ಲ ಉಪಯೋಗಿಸ್ತಾರೆ ಕೆಲವರೆಲ್ಲ, ಅದು ಸಹ ಹಾಗೆ ತಾತ್ಕಾಲಿಕವಾಗಿ ನಿಮಗೆ ಒಳ್ಳೆ ಹೂ ಬರ್ತದೆ, ಆ ನಂತರ ಗಿಡಗಳೆಲ್ಲ ಹಾಳಾಗಿ ಹೋಗ್ತದೆ. ಆಮೇಲೆ ಕಳೆನಾಶಕಗಳನ್ನು ಉಪಯೋಗಿಸ್ತಾರೆ. ಕಳೆನಾಶಕ ಉಪಯೋಗಿಸಿದ್ರೆ ಗಿಡಗಳ ಮಣ್ಣಿಗೆ ಬೇರಿಗೆಲ್ಲ ತೊಂದರೆಯಾಗಿ, ಎಲೆಗಳಿಗೆಲ್ಲ ತೊಂದರೆಯಾಗಿ ಅಲ್ಲಿಯೂ ಹಾಳಾಗ್ತದೆ. ನಮ್ಮ ಪ್ರದೇಶದಲ್ಲಿ ನಿರಂತರವಾದಂತಹ ಮಳೆ ಬೀಳ್ತದೆ, ತಿಂಗಳುಗಟ್ಟಲೆ ಬೀಳ್ತದೆ, 3 ತಿಂಗಳು ವಿಶೇಷವಾಗಿ ಮಳೆ ಬರ್ತದೆ. ಆ ಮಳೆಯನ್ನು ನಮ್ಮ ಮಲ್ಲಿಗೆ ಗಿಡಗಳು ತಡ್ಕೊಳ್ಳುವುದಿಲ್ಲ. ಹಾಗಾಗಿ ಬೋರ್ಡೋ ದ್ರಾವಣವನ್ನು ಅದು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ತಯಾರು ಮಾಡಿ ಬಿಸಿಲಿರುವಾಗ ನಾವು ಆ ಬೋರ್ಡೋ ದ್ರಾವಣವನ್ನು ನಾವು ಬಿಟ್ಟರೆ ಅದೊಂದು ಸಾಕಾಗ್ತದೆ. ಮತ್ತೆ ಬೇರೆ ಎಲ್ಲ ಬಿಟ್ಟರೆ ಅದರಿಂದ ನಮಗೆ ನಷ್ಟವೇ ಹೊರತು ಬೇರೆ ಯಾವುದೇ ಅದರಲ್ಲಿ ಲಾಭ ಆಗುವುದಿಲ್ಲ. ಈಗ ಕಳೆನಾಶಕ ನೀವು ಉಪಯೋಗ ಮಾಡಬಾರದು ಹೇಳಿದರೆ, ಕಳೆಯನ್ನು ನಾವು ನಿಯಂತ್ರಣ ಮಾಡುವುದು ಹೇಗೆ? ಕಳೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಇವತ್ತು ಆಧುನಿಕವಾದಂಥ ಪದ್ಧತಿಗಳು ಬಂದಿದೆ. ನಮಗೆ ಬಹಳ ಸುಲಭ ಆಗಬೇಕು, ಸ್ವಲ್ಪ ಪ್ರಕೃತಿಗೆ ತೊಂದರೆ ಇದೆ, ಆದರೆ ಬಹಳ ಸುಲಭ ಆಗ್ಬೋದು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನು ಮಾಡ್ಬೋದು ನಾವು. ಬಹಳ ಸುಲಭ, ನಮಗೆ ಕಳೆಯ ಸಮಸ್ಯೆಯೇ ಅದರಲ್ಲಿ ಬರುವುದಿಲ್ಲ, ಅಷ್ಟು ಕಡಿಮೆ ಕಳೆಯಲ್ಲಿ ನಮಗೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆಗ್ತದೆ. ಆದರೆ ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡುವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮಾಡು ಪದ್ಧತಿ ಅಂತೇಳಿ ಹೇಳಿ ಆ ಪದ್ಧತಿಯಲ್ಲಿ ಗಿಡಗಳನ್ನು ಮಾಡಬೇಕು. ಮಾಡು ಪದ್ಧತಿ ಅಂದರೆ ಗಿಡದ ಬುಡ ಎತ್ತರ ಇರಬೇಕು, ಆಮೇಲೆ ಗಿಡ ಎರಡು ಗಿಡಗಳ ಮಧ್ಯದಲ್ಲಿ ತಗ್ಗಿರಬೇಕು, ಆ ತಗ್ಗಿನಲ್ಲಿ ನೀರು ಓಡುವ ಹಾಗೆ ನಾವು ಇಳಿಜಾರು ಮಾಡಬೇಕು. ಈ ಪದ್ಧತಿಯನ್ನು ಮಾಡಿದರೆ ನಾವು ಬಹಳ ಸುಲಭದಲ್ಲಿ ನಮಗೆ ಕಳೆಗಳನ್ನು ಹತೋಟಿ ಮಾಡಲಿಕ್ಕಾಗ್ತದೆ. ಹಾಗಾಗಿ ಆ ಪದ್ಧತಿಯನ್ನು ಮಾಡುವುದು ಒಳ್ಳೆಯದು. ಆ ಪದ್ಧತಿಯನ್ನು ಮಾಡು ಅಂದರೆ ಈಗ ನಾವು ಕೆಲವರೆಲ್ಲ ಈಗ ಪ್ಲಾಸ್ಟಿಕ್ಕಿನ ವಿರೋಧಿಗಳಿದ್ದಾರೆ, ಅನುಕೂಲ ಇದ್ದರೂ ಕೆಲವರು ಅದಕ್ಕೆ ವಿರೋಧಿಗಳಿದ್ದಾರೆ, ಬೇಡ ನನಗೆ ಪ್ಲಾಸ್ಟಿಕ್ ಅನ್ನುವರಿಗೆ ತರಗೆಲೆಯನ್ನು ಹಾಕಬೇಕು. ನಾವು ಮಲ್ಲಿಗೆ ಗಿಡದ ಬುಡಕ್ಕೆ ತರಗೆಲೆ ಹಾಕಬೇಕು, ಎಲ್ಲ ಜಾಗಗಳಿಗೆ ತರಗೆಲೆಯನ್ನು ಹಾಕಬೇಕು. ತರಗೆಲೆಯನ್ನು ಹಾಕಿ ಎರಡು ಬೆರಳಿನಲ್ಲಿ ತೆಗೆಯುವಷ್ಟು ದೊಡ್ಡದಿರುವಾಗ ಕಳೆಯನ್ನು ತೆಗಿಬೇಕು ನಾವು. ಅಂದರೆ ಅಷ್ಟು ಸಣ್ಣ ಮಟ್ಟದಲ್ಲಿರುವಾಗ ಕಳೆಯನ್ನು ತೆಗಿಬೇಕು. ದೊಡ್ಡದಾದ ಮೇಲೆ ತೆಗೆಯುವುದಲ್ಲ. ದೊಡ್ಡದಾದ ಮೇಲೆ ತೆಗೆದರೆ ಏನಾಗ್ತದೆ ಅಂತೇಳಿ ಹೇಳಿದರೆ ಬೇರಿಗೆ ಪೆಟ್ಟಾಗ್ತದೆ ಮಲ್ಲಿಗೆಯದು. ನೀವು ಅರಿಯುವಾಗ ಅದು ಬಹಳ ಆಳದಿಂದ ನಾವು ಎಳಿಬೇಕಾಗ್ತದೆ. ಎಳಿದ್ರೆ ಎಳಿಯುವಾಗ ಬೇರಿಗೆ ಪೆಟ್ಟಾಗ್ತದೆ. ಯಾವಾಗಲೂ ನಾವು ಬೇರಿಗೆ ಪೆಟ್ಟು ಮಾಡಬಾರದು. ದೊಡ್ಡದಾದ ಮೇಲೆ ನಾವು ಕಟ್ ಮಾಡಬೇಕು, ಆಮೇಲೆ ಪ್ಲಾಸ್ಟಿಕನ್ನು ಹಾಕಬೇಕು. ಆವಾಗ ಏನು ಮಾಡಬೇಕು ಅಂತೇಳಿ ಹೇಳಿದರೆ ನಾವು ಮಾಡುವ ಪದ್ಧತಿಯನ್ನು ಮಾಡದವರು ಇದ್ದಾರೆ. ಈಗಾಗಲೇ ಗಿಡ ನಟ್ಟಾಗಿದೆ, ಅವರದ್ದು ಮಾಡುವ ಪದ್ಧತಿ ಇಲ್ಲ. ಹಾಗಾಗಿ ಅವರೇನು ಮಾಡಬೇಕು ಅಂತೇಳಿ ಹೇಳಿದರೆ ವೀಡ್ ಮ್ಯಾಟ್ ಅಂತ ಬಂದಿದೆ, ಒಂದು ಚಾಪೆ ಅಂತ ಒಂದು ವಸ್ತು ಬಂದಿದೆ, ವೀಡ್ ಮ್ಯಾಟ್ ಹೇಳ್ತಾರೆ ಅದಕ್ಕೆ ಇಂಗ್ಲೀಷಿನಲ್ಲಿ. ಆ ವೀಡ್ ಮ್ಯಾಟನ್ನು ಹಾಸುವುದು, ಆಮೇಲೆ ಇನ್ನೊಂದು ಕಡೆಗೆ ಹಾಸುವುದು. ಒಂದು ವಾರದಲ್ಲಿ ವೀಡ್ ಮ್ಯಾಟ್ ಹಾಸಿದ ಕೂಡಲೇ ಆ ಕಳೆ ಎಲ್ಲ ಕೊಳ್ತು ಹೋಗ್ತದೆ. ಆಮೇಲೆ ಆ ವೀಡ್ ಮ್ಯಾಟನ್ನು ಮಡಚುವುದು, ಇನ್ನೊಂದು ಕಡೆಯಲ್ಲಿ ಬಿಡಿಸುವುದು. ಚಾಪೆ ಹಾಗೆ ಇದೆ, ನಾವು ಮಲಗುವ ಚಾಪೆ ಅಂತೆ ಅದು ಇದೆ. ಅದು ಬಿಟ್ಟು ನಾವು ಕಳೆಗಳನ್ನೇ ಬೆಳೆಸಿಬಿಟ್ರೆ ನಮಗೆ ಇಳುವರಿ ಬರುವುದಿಲ್ಲ, ಗಿಡಗಳೆಲ್ಲ ಹಾಳಾಗಿ ಹೋಗ್ತದೆ. ಸರಿ, ಈಗ ಇದರ ಮಧ್ಯೆ ಏನು ಅಂತ ಹೇಳಿದ್ರೆ, ನಾವು ಈ ಗಿಡ ದೊಡ್ಡದಾಗಿ ಬೆಳೆಯುವಾಗ ಅದನ್ನು ಸವರುವಂತಹ ಅಗತ್ಯ ಇದೆಯಾ, ಹೇಗೆ ಅದು? ಅದು ಈಗ ಅದರಲ್ಲಿ ಬೇರೆ ಬೇರೆ ವಿಷಯಗಳಿದೆ ಸವರುವುದರಲ್ಲಿ. ಅದರಲ್ಲಿ ಮುಖ್ಯವಾದಂತ ವಿಷಯ ಏನು ಅಂತೇಳಿ ಹೇಳಿದ್ರೆ, ನಾವು ಯಾವುದೇ ಒಂದು ಗಿಡ, ಮಲ್ಲಿಗೆ ಗಿಡ ಆಗಲಿ ಯಾವುದೇ ಒಂದು ಗಿಡ, ಸೊಕ್ಕಿದಾಗ ನಾವು ಅದನ್ನು ಸವರಬೇಕು. ಸೊಕ್ಕುವುದಂದ್ರೆ ಏನು ಅಂತೇಳಿದ್ರೆ ಉದ್ದ ಉದ್ದ ಬೀಳುಗಳು ಬರುವುದು, ಎಲೆಗಳು ತುಂಬ ಆಗುವುದು, ಬಹಳ ದಪ್ಪ ಆಗುವುದು. ಬಹಳ ದಪ್ಪ ಅಂದರೆ ತುಂಬ ರಾಶಿ ರಾಶಿ ಎಲೆಗಳು ಬರುವುದು. ಆ ಸಂದರ್ಭದಲ್ಲಿ ನಾವು ಸವರಬೇಕಲ್ಲದೆ ಗಿಡಗಳು ವೀಕ್ ಇರುವಾಗ ಸವರಬಾರದು. ಹೇಗೆ ನಮಗೆ ನೋಡಿ, ಆಪರೇಷನ್ ಮಾಡಬೇಕಾದ್ರೆ ನಾವು ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ವೀಕ್ ಇರುವಾಗ ಆಪರೇಷನ್ ಮಾಡಿದರೆ ಅವನು ಸತ್ತೇ ಹೋಗುವಂಥ ಸಾಧ್ಯತೆ ಇದೆ. ಹಾಗೆ ಈ ಸೊಕ್ಕಿದಾಗ ಗಿಡಗಳನ್ನು ಸವರ್ ಮಾಡಬೇಕು, ಸವರುವಂಥದ್ದು ಮಾಡಬೇಕು. ಈಗ ಗಿಡಗಳು, ಮಲ್ಲಿಗೆ ಗಿಡಗಳು ಸೊಕ್ಕಿ ಹೋಗುವುದು ಯಾವಾಗ ಅಂತೇಳಿ ಹೇಳಿದರೆ, ಅದು ಬೇಸಿಗೆಯಲ್ಲಿ ಮಾತ್ರ. ನಿಮಗೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಸೋಕ್ತದೆ, ಪುನಃ ಮಳೆಗಾಲ ಬಂದ ಕೂಡಲೇ ಗಿಡ ವೀಕ್ ಆಗ್ತದೆ. ಹಾಗಾಗಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ನಾವು ಇದನ್ನು ಸವರುವಂಥದ್ದನ್ನು ಮಾಡಬೇಕು. ಅಲ್ಲಿ ಯಾವುದು ಕ್ರಮ ಅಂತೇಳಿ ಹೇಳಿದರೆ, ನಮಗೆ ದಿನಾಲೂ ಎರಡು ಮೂರು ಸುತ್ತು ಹಾಕಬೇಕು. ಪ್ರತಿ ಮಲ್ಲಿಗೆ ಗಿಡಕ್ಕೆ ಹೂ ಕೊಯ್ಲಿಕ್ಕೆ ನಾವು ಸುತ್ತು ಹಾಕಬೇಕು. ಆವಾಗ ನಮಗೆ ಸುತ್ತು ಹಾಕಲಿಕ್ಕೆ ನಾವು ಒರೆಸಬಾರ್ದು ಗಿಡಗಳನ್ನು ಜಾಸ್ತಿ. ಅಲ್ಲಿ ನಮಗೆ ಜಾಗ ಬೇಕು ತಿರುಗಾಡಲಿಕ್ಕೆ. ಅದು ಗಿಡಗಳು ಗಿಡಗಳು ತಾಗಲಿಕ್ಕೆ ಶುರುವಾದರೆ ಅಲ್ಲಿ ನಾವು ಸವರಬೇಕು. ಈಗ ಗಿಡಗಳುಂಟಲ್ಲ, ಅದು ದಪ್ಪ ಜಾಸ್ತಿ ಆದರೆ, ಅಂದರೆ ಸೂರ್ಯನ ಬಿಸಿಲು ಕಾಂಡದ ಮೇಲೆ ಬೀಳಬೇಕು, ನೆಲದ ಮೇಲೆ ಸೂರ್ಯನ ಬಿಸಿಲು ಬೀಳಬೇಕು. ಆ ಪರಿಸ್ಥಿತಿ ಇರುವುದಿಲ್ಲ. ತುಂಬ ದಪ್ಪ ಆದರೆ ಮತ್ತೆ ಅಲ್ಲಿ ಎಲ್ಲ ಕತ್ತಲೆ ಆಗಿ ಹೋಗ್ತದೆ. ಆಗ ನಾವೇನು ಮಾಡಬೇಕು ಅಂತ ಹೇಳಿದರೆ ಅದನ್ನು ತೆಳು ಮಾಡಬೇಕು. ನಾವು ತೆಳು ಮಾಡುವುದೇನು ಅಂತ ಹೇಳಿದರೆ ಕೆಳಗಿನ ಗೆಳ್ಳುಗಳನ್ನು ಸವರಬೇಕು ನಾವು. ಅದು ಬಹಳ ತೆಳು ಇರುವ ಹಾಗೆ ನಾವು ಮಾಡಬೇಕು. ಇನ್ನೊಂದು ಕೇರೆ ಬಳ್ಳಿಗಳು ಅಂತ ಬರ್ತದೆ. ನಾವು ಕೇರೆ ಬಳ್ಳಿ ಹೇಳ್ತೇವೆ, ಉದ್ದ ಬೀಳುಗಳು, ಅದಕ್ಕೆ ಕೇರೆ ಬಳ್ಳಿ ಹೇಳ್ತೇವೆ ನಮ್ಮ ಲೋಕಲ್ ಭಾಷೆಯಲ್ಲಿ. ಈ ಕೇರೆ ಬಳ್ಳಿಗಳನ್ನು ನಾವು ತುಂಡು ಮಾಡಬೇಕು. ಆಮೇಲೆ ಒಣಗೆಲ್ಲುಗಳನ್ನು ತೆಗೆದರೆ ಒಳ್ಳೆಯದು. ಮತ್ತು ಕೊಡೆಯ ಆಕಾರವನ್ನು ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಗಿಡಕ್ಕೆ ಸಹ ಕೊಡೆಯ ಆಕಾರ. ಕೊಡೆಯ ಆಕಾರ ಅಂದರೆ ಈಗ ನೆಲದಿಂದ ಮೇಲೆ ಬರ್ತದಲ್ಲ, ಮೇಲೆಯಿಂದ ಮೇಲೆ ಬರುವಾಗ ಅದು ನಾವು ಹಿಡ್ಕೊಳ್ಳುವಂಥ ಹಿಡಿ, ಅದರ ಎಲ್ಲ ರೌಂಡಿಗೆ ಅದು ಸರಿಯಾಗಿ ಇರಬೇಕು. ಒಂದು ಕಡೆ ಜಾಸ್ತಿ ಹೋಗ್ಲಿಕ್ಕೆ ಬಿಡಬಾರ್ದು, ಒಂದು ಕಡೆ ಕೆಳಗೆ ಹೋಗ್ಲಿಕ್ಕೆ ಬಿಡಬಾರ್ದು. ಮತ್ತು ನೆಲಕ್ಕೆ ತಾಗುವಂಥ ಗೆಲ್ಲುಗಳನ್ನೆಲ್ಲ ನಾವು ತೆಗಿಬೇಕು. ಅದಕ್ಕೆಲ್ಲ ನೀವು ದಾಕ್ಷಿಣ್ಯ ಮಾಡಬಾರ್ದು. ಕೆಲವರಿಗೆಲ್ಲ ಗಿಡಗಳನ್ನು ಕಟ್ ಮಾಡೋದು ಅಂದರೆ ದಾಕ್ಷಿಣ್ಯ. ಅದು ಏನಾಗ್ತದೆ, ಗಿಡಗಳು ಹಾಳಾಗ್ತದೆ, ಅವರಿಗೆ ಇಳುವರಿ ಬರುವುದಿಲ್ಲ. ಮತ್ತೆ ಈಗ ಮಲ್ಲಿಗೆಯನ್ನು ಮಾಡಬೇಕಾದ್ರೆ ಮಣ್ಣಿನ ಪರೀಕ್ಷೆ ಮಾಡಬೇಕಾ, ಹೇಗೆ? ಮಣ್ಣಿನ ಪರೀಕ್ಷೆಯಲ್ಲಿ ವಿಷಯ ಏನು ಅಂತೇಳಿ ಹೇಳಿದರೆ, ಅಲ್ಲಿ ಗಿಡದಲ್ಲಿ ಏನಾದರೂ ತೊಂದರೆ ಕಾಣಿದರೆ, ಅಂದರೆ ನಾವೆಲ್ಲ ಬೇಸಾಯದ ಕ್ರಮವನ್ನು ಸರಿಯಾಗಿ ಮಾಡ್ತಾ ಇದ್ದೇವೆ, ಆಮೇಲೆ ಸಹ ಇಳುವರಿ ಬರುವುದಿಲ್ಲ ಅಂತ ಹೇಳಿದರೆ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು. ಗಿಡಗಳು ಒಳ್ಳೆ ಆರೋಗ್ಯಯುತವಾಗಿ ಬೆಳೀತಾ ಇದೆ ಅಂತೇಳಿ ಆದರೆ ನಾವು ಮಣ್ಣಿನ ಪರೀಕ್ಷೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಗಿಡಗಳು ಸರಿಯಾಗಿ ಬರದೇ ಇರುವಾಗ ನಾವು ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಅದಕ್ಕೆ ಬೇಕಾಗುವಂಥ ಸೂಕ್ತ ಪರಿಹಾರವನ್ನು ನಾವು ಮಾಡದೇ ಹೋದರೆ ನಮಗೆ ಇಳುವರಿ ಬರುವುದಿಲ್ಲ. ಹಾಗಾಗಿ ಸಂದರ್ಭ ನೋಡಿಕೊಂಡು ಮಣ್ಣಿನ ಪರೀಕ್ಷೆ ಮಾಡುವುದು ಒಳ್ಳೆಯದು. ಇದನ್ನು ಕೊಯ್ಲು ಮಾಡುವುದು ಯಾವ ಥರ? ಕೊಯ್ಲು ಮಾಡುವುದಂದರೆ ಅದಕ್ಕೆ ವಿಶೇಷವಾದಂಥ ಒಂದು ಪದ್ಧತಿ ಇದೆ. ನಾವು ಮಾರುಕಟ್ಟೆಗೆ ಸರಿಯಾಗಿ ಕೊಯ್ಲು ಮಾಡಬೇಕು. ಆ ದಿವಸದ ಮಲ್ಲಿಗೆ ಅಂತ ಇದೆ, ಅರಳು ಮಲ್ಲಿಗೆ ಅಲ್ಲ. ನಾಳೆ ಬೆಳಿಗ್ಗೆ ಯಾವ ಮಲ್ಲಿಗೆ ಅರಳುತ್ತದೆ ನೋಡಿ, ಅದನ್ನು ನಾವು ಮೊದಲನೇ ದಿವಸ ಬೆಳಿಗ್ಗೆ ಕೊಯ್ಬೇಕು. ಎಷ್ಟು ಬೇಗ ಕೊಯ್ತೇವೆ ನಾವು ಅಷ್ಟು ಒಳ್ಳೇದು. ಯಾಕೆಂತ ಹೇಳಿದ್ರೆ ದೂರದ ಮಾರುಕಟ್ಟೆಗೆ ಅದನ್ನು ಕಳಿಸಬೇಕಾಗ್ತದೆ. ಹಾಗಾಗಿ ಬೇಗ ಕೊಯ್ಯುವುದು, ಆಮೇಲೆ ಅದನ್ನು ಕಟ್ಟುವುದು, ಆಮೇಲೆ ಅದನ್ನು ನಾವು ಮಾರುಕಟ್ಟೆಗೆ ಕೊಡುವುದು. ನಮ್ಮ ಶಂಕರಪುರ ಭಾಗದಲ್ಲಿ ಬಹಳ ಒಳ್ಳೆಯ ಒಂದು ಮಾರುಕಟ್ಟೆ ವ್ಯವಸ್ಥೆ ಇದೆ. ಏನು ತಿಳಿದ್ರೆ ಅದಕ್ಕೆ ನಾವು ಮಲ್ಲಿಗೆ ಕಟ್ಟೆ ಹೇಳ್ತೇವೆ. ನಮ್ಮ ಮನೆಗೆ ಬಂದು ಮಲ್ಲಿಗೆ ಹೂವನ್ನು ಅವರು ಕಲೆಕ್ಟ್ ಮಾಡ್ತಾರೆ, ವಾರಕ್ಕೊಮ್ಮೆ ನಮ್ಮ ಮನೆಗೆ ಬಂದು ಹಣವನ್ನು ಕೊಡ್ತಾರೆ. ಬಹಳ ಒಳ್ಳೆಯ ರೇಟನ್ನು ಅವರು ನಮಗೆ, ಕಟ್ಟೆಯವರು, ಕಟ್ಟೆಯವರು ಅಂದರೆ ಏಜೆಂಟರ ರೀತಿ ಇರುವವರು, ಅವರು ನಮಗೆ ಕೊಡ್ತಾರೆ. ಇಡೀ ಬಹುಶಃ ಇದು ಪ್ರಪಂಚದಲ್ಲೇ ಇರಲಿಕ್ಕಿಲ್ಲ. ಎಲ್ಲ ಕಡೆ ನಾವು ಭ್ರಷ್ಟಾಚಾರ ಎಲ್ಲ ನೋಡ್ತೇವೆ, ಅಂಡರ್ ಹ್ಯಾಂಡ್ ಡೀಲಿಂಗ್ ಹೇಳ್ತಾರೆ. ಇದು ಸಾಂಪ್ರದಾಯಿಕವಾಗಿ ಅಂದರೆ ತಂದೆಯಿಂದ ಮಗ ತಂದೆಯಿಂದ ಆ ರೀತಿ ಬಂದು ಎಲ್ಲರೂ ಅದನ್ನು ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ಇದು ನಾವೆಲ್ಲರೂ ಮೆಚ್ಚಬೇಕಾದಂಥ ವಿಷಯ ಅವರನ್ನು. ಅಷ್ಟು ಒಳ್ಳೆ ರೀತಿಯಲ್ಲಿ ಆ ಕಟ್ಟೆಗಳು ನಡೀತಾ ಇರೋದ್ರಿಂದ ರೈತರಿಗೆ ಅದು ಬಹಳ ಪ್ರಯೋಜನ ಆಗಿದೆ. ಎಷ್ಟು ಪ್ರಯೋಜನ ಅಂತೇಳಿ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಇವತ್ತು ಮಲ್ಲಿಗೆ ಬೆಳೆಯಲ್ಲಿ ಅವರಿಂದ ಸಾಧ್ಯ ಇದೆ ಅಂತೇಳಿ ಹೇಳುವಂಥ ಅಂಶವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಈ ಸಾಮಾನ್ಯವಾಗಿ ನಮ್ಮ ಈ ಕಡೆಯ ಮಲ್ಲಿಗೆ ಅಂತ ಹೇಳಿದ್ರೆ ಅದನ್ನ ಬಾಳೆಯ ಒಂದು ನಾರಿನಲ್ಲಿ ಕಟ್ಟುವಂಥದ್ದು, ಭಟ್ಕಳದ ಕಡೆಗೆ ಅಂತ ಹೇಳಿದ್ರೆ ನಾವು ನೂಲಿನಲ್ಲಿ ಕಟ್ಟುವಂತ ಕ್ರಮ. ಈ ಬಾಳೆಯ ನಾರಿನಲ್ಲಿ ವಿಶೇಷ ಅಂತ ಲೆಕ್ಕ, ಇದನ್ನು ಏನಾದ್ರು ತಯಾರು ಮಾಡ್ಲಿಕ್ಕೆ ಏನಾದ್ರು ವಿಶೇಷವಾದಂತಹ ವ್ಯವಸ್ಥೆ ಉಂಟು? ಹೌದು, ಅಂದ್ರೆ ಮೇನ್ ಏನು ಗೊತ್ತುಂಟು, ಒಂದು ವಿಶೇಷವಾದಂತ ಒಂದು ಕ್ವಾಲಿಟಿಯದ್ದು ನಮ್ಗೆ ಬಾಳೆ ಹಗ್ಗ ಬೇಕದಕ್ಕೆ. ಆ ಕ್ವಾಲಿಟಿ ಹಗ್ಗ ಬರಬೇಕಾದ್ರೆ ನಾವು ಅದಕ್ಕಾಗಿಯೇ ಬಾಳೆ ಗಿಡವನ್ನು ಬೆಳೆಸಬೇಕು. ಇಲ್ಲದಿದ್ರೆ ಏನು ಅಂತ ಹೇಳಿದ್ರೆ ಹಗ್ಗದ ಕ್ವಾಲಿಟಿ ಒಳ್ಳೆದಿರುವುದಿಲ್ಲ. ಹಗ್ಗದ ಕ್ವಾಲಿಟಿ ಒಳ್ಳೆದಿಲ್ಲಾದ್ರೆ ಹೂ ಚಂದ ಕಾಣುವುದಿಲ್ಲ. ಹಾಗಾಗಿ ಅದಕ್ಕೆ ವಿಶೇಷವಾದ ರೀತಿಯಲ್ಲಿ ನಾವು ಅದನ್ನು ತಯಾರು ಮಾಡಬೇಕಾಗ್ತದೆ. ಅದು ಹೇಗೆ ತಯಾರು ಮಾಡುವುದಂದ್ರೆ, ನಾವು ಜೂನ್ ಆಗುವಾಗ ಬಾಳೆ ಗಿಡವನ್ನು ನೆಡಬೇಕು, ನಾವು ಸ್ವಲ್ಪ ಗೊಬ್ಬರ ಹಾಕಿ ನೆಡಬೇಕು. ನೆಟ್ಟ ಮೇಲೆ ಅಕ್ಟೋಬರ್ ನವೆಂಬರ್ನವರೆಗೆ ಮಳೆ ಇರ್ತದೆ, ಆಮೇಲೆ ಅದು ಒಳ್ಳೆ ಚೆನ್ನಾಗಿ ಬೆಳೀತದೆ. ನಾವು ಗೊಬ್ಬರ ಹಾಕಿರ್ತೇವಲ್ಲ, ಚೆನ್ನಾಗಿ ಬೆಳೀತದೆ. ನವೆಂಬರ್ ಡಿಸೆಂಬರ್ ಬರುವಾಗ ಸ್ವಲ್ಪ ನೀರು ಕೊಡಬೇಕು, ಮಳೆ ಕಡಿಮೆ ಆದರೆ. ಜಾಸ್ತಿ ನೀರು ಕೊಡಬಾರ್ದು, ಸ್ವಲ್ಪ ನೀರು ಕೊಡಬೇಕು. ಸಾಕಿದ ಮೇಲೆ ಒಂದು ಗೇಣಿ ಎಲೆಯನ್ನು ಗಿಡದಲ್ಲಿಟ್ಟು ಕತ್ತಿಯಲ್ಲಿ ಕತ್ತಿಗೆ ಕೋಲ್ ಕಟ್ಟಿ ನಾವು ಆ ಎಲೆಗಳನ್ನೆಲ್ಲ ಕಟ್ ಮಾಡಬೇಕು. ಮತ್ತೆ ಹಾಗೆ ಎರಡು ಮೂರು ತಿಂಗಳು ಅದರಲ್ಲಿ ಹಾಗೆ ಇಡಬೇಕು, ಎಲೆಗಳನ್ನು ಕಟ್ ಮಾಡಿ ಹಾಗೆ ಬಾಳೆ ಗಿಡವನ್ನು ಹಾಗೆ ಇಡಬೇಕು. ಜನವರಿ ಫೆಬ್ರವರಿ ಬರುವಾಗ ನಮಗೆ ಹಗ್ಗ ಮಾಡುವಂಥ ವಾತಾವರಣ ಒಳ್ಳೇದು ಬರ್ತದೆ. ಒಳ್ಳೇದು ಬಂದ ಕೂಡಲೇ ಬುಡ ಮತ್ತೆ ತಲೆಯನ್ನು ಕಟ್ ಮಾಡಿ ಅದನ್ನು ಪ್ರತಿಯೊಂದು ಅದರಲ್ಲಿ ಇದನ್ನು ನಾವು ಬೊಂಬೆಯಲ್ಲಿ ಹೇಳ್ತೇವೆ, ಒಂದೊಂದು ಎಸಳು ಹೇಳ್ತೇವೆ ನಾವು, ಆ ಎಸಳುಗಳನ್ನು ತೆಗೆದು ಅದನ್ನು ಬಿಸಿಲಿನಲ್ಲಿ ಒಣಗಿಸಬೇಕು. ಚೆಂದ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ ನಾವು ಪ್ಲಾಸ್ಟಿಕ್ ಚೀಲದೊಳಗೆ ಹಾಕಿ ಕಟ್ಟಿಟ್ಟರೆ ನಮಗೆ ಬಹಳ ಒಳ್ಳೆಯ ರೀತಿಯ ಹಗ್ಗ ಆಗ್ತದೆ. ಅದು ಬಿಟ್ಟು ದೊಡ್ಡ ದೊಡ್ಡ ಗೊನೆ ಬರುವಂಥದ್ದು ಬಾಳೆಯಿಂದ, ಇಲ್ಲದಿದ್ದರೆ ತುಂಬ ನೀರು ಗೊಬ್ಬರ ಹಾಕಿ ಬೆಳೆಸಿದಂಥ ಬಾಳೆಯಿಂದ, ಎಲೆ ಕಟ್ ಮಾಡದಂಥ ಬಾಳೆಯಿಂದ ನಮಗೆ ಉತ್ತಮ ಕ್ವಾಲಿಟಿಯ ಹಗ್ಗ ಬರುವುದಿಲ್ಲ. ಆದ್ದರಿಂದ ಬಾಳೆಗಿಡ ಮುಖ್ಯ ಇದರಲ್ಲಿ. ಹೌದು ಹೌದು ಹೌದು. ಈಗ ಇದಕ್ಕೆ ಮಾರುಕಟ್ಟೆ ಬಗ್ಗೆ ನೀವು ಸ್ವಲ್ಪ ಹೇಳಿದ್ರಿ, ಆದರೂ ಕೂಡ ಮಾರುಕಟ್ಟೆ ಚೆನ್ನಾಗಿದೆಯಾ? ಹೇಗೆ? ಬಹಳ ಚೆನ್ನಾಗಿದೆ ಮಾರುಕಟ್ಟೆ. ಇಲ್ಲಿ ಚೆನ್ನಾಗಿ ಆಗಬೇಕಾದ್ರೆ ಏನು ಅಂತ ಹೇಳಿದ್ರೆ, ನಾವು ಗುಂಪಿನಲ್ಲಿ ಮಾಡಬೇಕು. ಗುಂಪಿನಲ್ಲಿ ಅಂದರೆ ಒಂದು ಎರಡು ಮೂರು ಕಿಲೋಮೀಟರ್ ಏರಿಯಾದಲ್ಲಿ ಒಂದು 50 ಜನ 25 ಜನ ಈ ರೀತಿಯಲ್ಲಿ ನಾವು ಮಾಡಬೇಕು. ಒಬ್ಬೊಬ್ಬರು ಮಾಡಿದರೆ ಮಾರುಕಟ್ಟೆ ಬಹಳ ಕಷ್ಟ. ಯಾಕೆಂತೇಳಿ ಹೇಳಿದರೆ, ನಾವೀಗ ಯಾವುದಾದ್ರೂ ಒಂದು ಅಂಗಡಿಗೆ ನಾವು ಒಬ್ಬರು ಹೋದರೆ ನಮಗೆ ಸರಿಯಾದ ರೇಟನ್ನು ಕೊಡುವುದಿಲ್ಲ ಅವರು. ಅದೇ ನಾವು ಗುಂಪಿನಲ್ಲಿ ಹೋದರೆ ನಮಗೆ ಬಾರ್ಗೇನ್ ಮಾಡಲಿಕ್ಕೆ ಆಗ್ತದೆ, ಎಲ್ಲವೂ ಮಾಡಲಿಕ್ಕೆ ಆಗ್ತದೆ, ದೂರದ ಊರಿಗೆ ಕಳಿಸ್ಲಿಕ್ಕೂ ಆಗ್ತದೆ ನಮಗೆ. ಹಾಗಾಗಿ ನಾವು ಗುಂಪಿನಲ್ಲಿ ಮಾಡಿದರೆ ನಮಗೆ ಮಾರುಕಟ್ಟೆಯ ಸಮಸ್ಯೆ ಅಥವಾ ಮಾರುಕಟ್ಟೆಯಿಂದ ನಮಗೆ ತೊಂದರೆಗಳಾಗುವುದಿಲ್ಲ. ಈಗ ನಾನು ಈಗಾಗಲೇ ಹೇಳಿದೆ, ನಮ್ಮಲ್ಲಿ ಒಳ್ಳೆಯ ಒಂದು ಮಾರುಕಟ್ಟೆ ವ್ಯವಸ್ಥೆ ಇದೆ ಅಂತ ಹೇಳಿದೆ, ಹಾಗಾಗಿ ನಮಗೇನು ಸಮಸ್ಯೆ ಇಲ್ಲ. ಆದರೆ ಬೇರೆ ಕಡೆಯಲ್ಲಿ ಸಹ ನಾವು ಅದನ್ನು ಈಗ ನಮ್ಮ ಮಲ್ಲಿಗೆ ಬೆಳೆಗಾರರ ಸಂಘದಿಂದ ನಾವು ಮಾಡ್ತಾ ಇದ್ದೇವೆ. ಬೇರೆ ಕಡೆಯಲ್ಲಿ ಸಹ ಯಾರಾದರೂ ನಾವು ಗುಂಪಾಗಿ 25 ಜನ 50 ಜನ ನಾವು ಮಲ್ಲಿಗೆಯನ್ನು ಬೆಳೆಸ್ತೇವೆ ಅಂತ ಹೇಳಿದರೆ, ಅಲ್ಲಿ ಅವರಿಗೆ ಕಟ್ಟೆಯನ್ನು ಮಾಡಿ, ನಾನು ಈಗಾಗಲೇ ಹೇಳಿದೆ ಅಲ್ವ ನಮ್ಮ ಮಲ್ಲಿಗೆ ಕಟ್ಟೆ ಯಾವ ರೀತಿ ಅದು ಇದೆ, ಅದೇ ರೀತಿಯ ಒಂದು ಸೌಲಭ್ಯವನ್ನು ಅವರಿಗೆ ಕೊಡುವ ಹಾಗೆ ನಾವು ವ್ಯವಸ್ಥೆಯನ್ನು ಈಗ ತುಂಬ ಕಡೆಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಆಸಕ್ತರು ಯಾರಾದರೂ ಇದ್ದರೆ ನಮ್ಮನ್ನು ಸಂಪರ್ಕಿಸಿದರೆ ನಾವು ಆ ವ್ಯವಸ್ಥೆಯನ್ನು ಸಹ ಮಾಡಿಕೊಡ್ತೇವೆ. ಈಗ ಮಲ್ಲಿಗೆ ಅಂತ ಹೇಳಿದ್ರೆ ಇನ್ನೊಂದು ಜಾಜಿ ಮಲ್ಲಿಗೆ ಅನ್ನುವಂಥದ್ದು ನಮಗೆ ಬಹಳ ವಿಶೇಷವಾದಂತಹ ಒಂದು ಹೂವು. ಈ ಜಾಜಿ ಮಲ್ಲಿಗೆಯನ್ನು ಇದರ ವಿಶೇಷತೆ ಏನು ಮತ್ತು ಇದನ್ನು ಬೆಳೆಸುವುದು ಹೇಗೆ, ಇದೇ ತರವಾ? ಅಂದ್ರೆ ಜಾಜಿ ಮಲ್ಲಿಗೆ ಅಂದ್ರೆ ಅದು ಕೇವಲ 3 ತಿಂಗಳು ಆಗುವಂತಹದ್ದು ಬೆಳೆ ಅದು. ಮತ್ತೆ ಮಲ್ಲಿಗೆಯ ರೀತಿಯಲ್ಲಿ ಅದಕ್ಕೆ ದರವೂ ಇರುವುದಿಲ್ಲ. ಆದ್ರೆ ನಮ್ಗೆ ಏನು ಅಂತ ಹೇಳಿದ್ರೆ, ಈ ಮಳೆಗಾಲದಲ್ಲಿ ಮಲ್ಲಿಗೆ ಹೂ ಆಗುವುದಿಲ್ಲ ನಮ್ಗೆ. ಅಂದ್ರೆ ಈ ವಿಪರೀತವಾದಂತಹ ಮಳೆ ಬೀಳುವುದ್ರಿಂದ ಮಲ್ಲಿಗೆ ಹೂ ಆಗುವುದಿಲ್ಲ. ಆವಾಗ ನಮಗೆ ಬೇರೆ ಏನು ಕೆಲಸ ಇರುವುದಿಲ್ಲ. ಹಾಗಾಗಿ ನಾವು ಈ ಜಾಜಿ ಮಲ್ಲಿಗೆಯನ್ನು ನೆಡುವಂತಹದ್ದು ಒಂದು ಸಂಪ್ರದಾಯ ಬಂದಿದೆ. ಇದು ಏನಂತ ಹೇಳಿದ್ರೆ ಸುಲಭದ ಬೆಳೆ ಮತ್ತೆ ಮಳೆಗಾಲದ ಬೆಳೆ. ಮತ್ತೆ ಇದು ನಮ್ಗೆ ಏನು ಅಂತ ಹೇಳಿದ್ರೆ, ಮಲ್ಲಿಗೆ ಗಿಡದ ಬದಿಯಲ್ಲಿ ನಾವು ಒಂದು ಕಣಿಯನ್ನು ತೆಗಿತೇವೆ. ಎಲ್ಲರೂ ಅದೊಂದು ಕಣಿಯನ್ನು ತೆಗಿತೇವೆ, ನೀರು ಹೋಗ್ಲಿಕ್ಕೂ ಆಗ್ತದೆ, ಬೇರೆ ಗಿಡಗಳ ಬೇರು ಬರದ ಹಾಗೆ ಆಗ್ಲಿಕ್ಕೆ ಆಗ್ತದೆ ಅಂತೇಳಿ. ಅದರ ಹೊರಗಡೆಗೆ ನೆಡ್ತೇವೆ ನಾವು, ಅದೊಂದು ಸ್ವಾಭಾವಿಕ ಬೇಲಿ ಸಹ ಆಗ್ತದೆ ನಮ್ಗೆ. ಆ ರೀತಿಯಲ್ಲಿ ಅದನ್ನು ಬೆಳೆಸುವುದು ಬಿಟ್ಟರೆ ಅದರಲ್ಲಿ ಒಂದು ವಿಶೇಷವಾದಂತಹ ಒಂದು ಲಾಭ ಅಂತ ಹೇಳುವಂತಹದ್ದು ಏನು ಇಲ್ಲ. ಆದ್ರೆ ತಕ್ಕಮಟ್ಟಿಗೆ ಲಾಭ ಇದೆ, ಒಳ್ಳೆ ರೀತಿಯಲ್ಲಿ ಬೆಳೀತದೆ. ಸ್ವಲ್ಪ ಗೊಬ್ಬರವನ್ನು ಹಾಕಿದ್ರೆ ನಾವು ಸಾಕಾಗ್ತದೆ, ಮತ್ತೆ ನೀರು ಕೊಡುವಂತಹದ್ದಾಗ್ಲಿ ಕೀಟನಾಶಕ ಕ್ರಿಮಿನಾಶಕ ಅದು ಯಾವ ಅವಶ್ಯಕತೆ ಇಲ್ಲದೆ ಸ್ವಾಭಾವಿಕವಾಗಿ ಬೆಳೆಯುವಂತಹ ಒಂದು ಹೂ. ಮಾರುಕಟ್ಟೆ ಇದೆ ಇದಕ್ಕೆ, ಅದಕ್ಕೂ ಮಾರುಕಟ್ಟೆ. ಹೌದು, ಒಳ್ಳೆ ಮಾರುಕಟ್ಟೆ ಇದೆ, ಏನದೇನು ಸಮಸ್ಯೆ ಇಲ್ಲ ಮಾರುಕಟ್ಟೆಗೆ. ಈಗ ಒಟ್ಟಾರೆಯಾಗಿ ಹೇಳುದಿದ್ರೆ, ಮಲ್ಲಿಗೆಯನ್ನ ಬೆಳೆಸಬೇಕು ಅಂತ ಇದ್ದ ಕೃಷಿಕರು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ಮಲ್ಲಿಗೆ ಕೃಷಿಕರೇನು ಅಂತೇಳಿ ಹೇಳಿದರೆ, ಮುಖ್ಯವಾಗಿ ಅವರು ಯೋಚನೆ ಮಾಡಬೇಕಾದದ್ದು ಏನು ಅಂತ ಹೇಳಿದರೆ, ರೈತರು ಸಾಮಾನ್ಯವಾಗಿ ನಾವು ನೋಡೋದೇನು ಅಂತ ಹೇಳಿದರೆ, ಈ ಮಲ್ಲಿಗೆ ಬೆಳೆಗಾರರು ಸಮಾಜದ ಬಗ್ಗೆ ಚಿಂತನೆ ಮಾಡಬೇಕು. ಇವತ್ತು ಸಮಾಜದ ಬಗ್ಗೆ ಚಿಂತನೆ ನಮಗೆ ಬಹಳ ಕಡಿಮೆ ಆಗಿದೆ. ಹಾಗಾಗಿ ನಾವು ಇನ್ನು ಮುಂದಿನ ದಿನದಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಉಂಟು. ಇವತ್ತು ನೋಡಿ, ಮಲ್ಲಿಗೆ ಹೂವು ನಾವು ಬೆಳೆಸ್ತೇವೆ, ನಾವು ಹೂವನ್ನು ಮುಡಿಯದಿದ್ದರೆ ಯಾರು ಹೂವನ್ನು ಮುಡಿತಾರೆ ಹೇಳಿ? ಅಲ್ವಾ, ಹೂವನ್ನು ಮುಡಿಯುವುದು. ಮತ್ತೆ ಯಾರಾದರೂ ಹೂ ಮುಡಿದುಕೊಂಡು ಬಂದರೆ ಚಂದ ಕಾಣ್ತಾ ಇದೆ ಅಂತೇಳಿ ಹೇಳುವಂಥದ್ದು. ಈ ಪ್ಲಾಸ್ಟಿಕ್ ಹೂಗಳು ಬಂದಿದೆ, ಇದು ಬಹಳ ದೊಡ್ಡ ಥ್ರೆಟ್ ಆಗಿದೆ ನಮಗೆ. ಇವತ್ತು ಎಲ್ಲ ಈಗ ಹಣ ಇರುವ ಶ್ರೀಮಂತರು ಸಹ ಅವರ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಹೂವನ್ನು ನಾವು ಮುಡಿಯುವುದನ್ನು ನೋಡ್ತೇವೆ. ಈ ಜನರು ನಮ್ಮ ಮಲ್ಲಿಗೆ ಬೆಳೆಗಾರರು ಸಹ ನಾನು ಮಾಡುವುದನ್ನು ನೋಡಿದ್ದೇನೆ. ಮಲ್ಲಿಗೆ ಹೂವನ್ನು ಬೆಳೆಸ್ತಾರೆ, ಸಮಾರಂಭದಲ್ಲಿ ಪ್ಲಾಸ್ಟಿಕ್ ಹೂವನ್ನು ಹಾಕ್ತಾರೆ. ಈ ರೀತಿ ಮಾಡುವುದರಿಂದ ಇನ್ನು ಮುಂದಿನ ದಿನದಲ್ಲಿ ಮಲ್ಲಿಗೆ ಹೂವನ್ನು ತೆಕೊಳ್ಳುವವರಿಲ್ಲದಿದ್ದರೆ ನಮಗೆ ಏನು ದರ ಸಿಗ್ತದೆ? ಈ ಮಾರುಕಟ್ಟೆ ಯೋಜನೆಯನ್ನು ಅಂದರೆ ಅದರಲ್ಲಿ ಪ್ರಚಾರ ಮಾಡುವಂಥದ್ದು, ಅದಕ್ಕೆ ಡಿಮ್ಯಾಂಡ್ ಬರುವ ಹಾಗೆ ನಾವು ಮಾಡುವಂಥದ್ದು, ನಮ್ಮ ಸಮಾರಂಭಗಳಲ್ಲಿ ನಾವು ಉಪಯೋಗಿಸುವಂಥದ್ದು, ನಮ್ಮ ಮಕ್ಕಳಿಗೆ ನಮ್ಮ ಶಾಲೆಗೆ ಹೋಗುವ ಮಕ್ಕಳುಗಳಲ್ಲಿ ಕೆಲವು ಕಡೆಯಲ್ಲೆಲ್ಲ ನಿಷಿದ್ಧ ಮಾಡಿದ್ದಾರೆ, ಅದು ಕಸ ಆಗ್ತದೆ ಅಂತೇಳಿ ಹೇಳಿಕೊಂಡು. ಇದಾಗಬಾರದು, ಅದು ಇಡೀ ನಮ್ಮ ಶುಭ ಸಂಕೇತ. ಅಷ್ಟು ಮಾತ್ರ ಅಲ್ಲ, ನಮ್ಮ ಮನಸ್ಸಿಗೆ ಆಹ್ಲಾದ ನೀಡುವಂಥ ಒಂದು ವಸ್ತು ಮಲ್ಲಿಗೆ ಹೇಳುವಂಥದ್ದು. ಈ ಮಲ್ಲಿಗೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಸೌಮ್ಯ ಪರಿಮಳ. ಈಗ ಕೆಲವೊಮ್ಮೆ ಜಾಸ್ತಿ ಪರಿಮಳ ಇದ್ದರೆ ತಲೆನೋವಾಗುವಂಥ ಸಾಧ್ಯತೆ ಇದೆ. ಇದರಲ್ಲಿ ಯಾವ ಕಾರಣಕ್ಕೂ ತಲೆನೋವಾಗುವಷ್ಟು ಪರಿಮಳ ಇಲ್ಲ, ಸೌಮ್ಯ ಪರಿಮಳ ಇರುವುದರಿಂದ ಮಕ್ಕಳಿಗೆ ಕಂಪಲ್ಸರಿ ಮಾಡಬೇಕು. ಅಲ್ಲಿಯವರೆಗೆ ನಾವು ಹೋಗಬೇಕು. ಆ ನಿಷೇಧ ಉಂಟು ನೋಡಿ, ನಾವು ಕಂಪಲ್ಸರಿ ಮಾಡೋದು, ಸರ್ಕಾರದವರಾಗಲಿ ಶಾಲೆಯವರು ಕಂಪಲ್ಸರಿ ಮಾಡೋದಲ್ಲ. ನಾವು ಮನೆಯವರು ಕಂಪಲ್ಸರಿಯಾಗಿ ಹೂ ಮುಡಿಸಿ ನಮ್ಮ ಮಕ್ಕಳನ್ನು ನಾವು ಶಾಲೆಗೆ ಕಳಿಸಬೇಕು. ಪೇಟೆಗೆ ಹೋಗುವಾಗ, ಅಲ್ಲಿ ಹೋಗುವಾಗ ಎಲ್ಲ ನಾವು ಮಲ್ಲಿಗೆ ಹೂವನ್ನು ಮುಡಿದುಕೊಂಡು ಹೋಗಬೇಕು. ನಮ್ಮ ದೇವರಿಗೆ ನಾವು ದಿನ ಮಲ್ಲಿಗೆ ಹೂವಿನಲ್ಲಿ ಅಲಂಕಾರ ಮಾಡಬೇಕು, ಪ್ರಚಾರ ಮಾಡಬೇಕು. ಇದನ್ನು ನಾವು ಮಾಡದೆ ಹೋದರೆ ಖಂಡಿತವಾಗಿ ನಮಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇಲ್ಲ. ಈಗ ಒಳ್ಳೆಯ ಒಂದು ಬೆಳವಣಿಗೆ ಏನು ಅಂತೇಳಿ ಹೇಳಿದರೆ, ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಟ್ಟೆ ಅಟ್ಟೆ ಮಲ್ಲಿಗೆ ಹೂವನ್ನು ಹರಕೆ ರೂಪದಲ್ಲಿ ಜನರು ಕೊಡುವಂಥದ್ದನ್ನು ಈಗ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ನೀವು ರಥೋತ್ಸವದಲ್ಲಿ ನೋಡಿದರೆ ಒಂದು ಕೋಣೆ ಫುಲ್ ಆಗುವಷ್ಟು ಮಲ್ಲಿಗೆ ಹೂವನ್ನು ಭಕ್ತರು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಲ್ಲಿಗೆ ಹೂವಿಗೆ ಡಿಮ್ಯಾಂಡ್ ಇದೆ. ಇಲ್ಲದಿದ್ದರೆ ನಮಗೆ ಲಾಭದಾಯಕವಾದಂಥ ಬೆಲೆಗಳು ಸಿಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ದೃಷ್ಟಿಯಲ್ಲಿ ನಮ್ಮ ರೈತರು ಯೋಚನೆ ಮಾಡಬೇಕು. ಮತ್ತು ಇನ್ನೊಂದು ಬೆಳೆಸುವವರು ಯೋಚನೆ ಮಾಡಬೇಕು ಅಂತೇಳಿದರೆ, ತಪ್ಪುಗಳನ್ನು ಮಾಡಬಾರದು. 99 ಜನ ರೈತರು ಮಲ್ಲಿಗೆ ಬೆಳೆಸುವವರಾಗಲಿ ಬೇರೆ ಕೃಷಿಕರಾಗಲಿ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟು ತಪ್ಪು ಅಂತೇಳಿದರೆ, ಆ ಗಿಡಗಳಿಗೆ ಅತ್ಯಾಚಾರ ಆಗುವಷ್ಟು ತಪ್ಪು ಮಾಡ್ತಾರೆ. ತೊಂದರೆ ಅಲ್ಲ, ಸ್ವಲ್ಪ ತೊಂದರೆ ಆದರೆ ಗಿಡಗಳು ಸಹಿಸಿಕೊಳ್ತವೆ, ಗಿಡಗಳು ಸಾಯುವಷ್ಟು ತೊಂದರೆ ಮಾಡುವಂಥ ಪದ್ಧತಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಸರಿಯಾದ ಪದ್ಧತಿಯನ್ನು ತಿಳ್ಕೊಂಡು ಅದನ್ನು ಅಳವಡಿಸಿದರೆ ಅವರಿಗೆ ಅದಕ್ಕಿಂತ ದೊಡ್ಡ ಪ್ರಯೋಜನ ಬೇರೆ ಇಲ್ಲ. ಎಲ್ಲ ನಾವೆಲ್ಲ ತಿಳ್ಕೊಳ್ಬೇಕು ಏನು ಅಂತೇಳಿ ಹೇಳಿದರೆ, ಮಲ್ಲಿಗೆ ಗಿಡ ಆಗಲಿ ಅಥವಾ ಈ ಪ್ರದೇಶದಲ್ಲಿ ಬೆಳೆಯುವಂಥ ಯಾವುದೇ ಬೆಳೆ ಸ್ವಾಭಾವಿಕವಾಗಿ ಬೆಳೀತದೆ. ಸ್ವಾಭಾವಿಕವಾಗಿ ಬೆಳೆದು ಅಂತೇಳಿದರೆ ನಾವು ಏನು ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ನಾವು ಸ್ವಲ್ಪ ಪ್ರಯತ್ನವನ್ನು ಮಾಡಿ ನಮಗೆ ಬಹಳ ಒಳ್ಳೆಯ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಹೇಳುವಂಥ ಅಂಶವನ್ನು ಹೇಳ್ತೀನಿ. ಒಳ್ಳೆಯದು ಬಂಟಕಲ್ಲು ರಾಮಕೃಷ್ಣ ಶರ್ಮರೇ, ಮುಖ್ಯವಾಗಿ ಮಲ್ಲಿಗೆಯ ಬೆಳೆಯನ್ನು ಯಾವ ರೀತಿ ಬೆಳೆಸಬಹುದು ಅನ್ನೋದರ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಲಾಭದಾಯಕ ಮಲ್ಲಿಗೆ ಕೃಷಿ ಕುರಿತು ಬಂಟಕಲ್ಲು ರಾಮಕೃಷ್ಣ ಶರ್ಮಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800 420 2233 ಕರೆ ಮಾಡಿ.